ಜಾತಿ ಕ್ರಿಯಾ ನೋಡ್ಕೊಂಡು ಮೇಲೆ ಅವಸ್ತುತ್ವಾದ ನಾಪಿ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇಣ. ಈಗ ಪುಟ 47 ಮೇಲೆ ಫಸ್ಟ್ ಲೈನ್ 47 ಭಾಷೆ ಶುರು ಆಯ್ತಲ್ಲ ಶೂನ್ಯಮೇವ ಕಲಿಯುತ್ತದೆ. ಬುಕ್ ಬೇರೆ ಇದೆ ಅವಳು ಅವಸ್ತುತ್ವ ವಾಸ್ತವಿಕವಾಗಿ ಈ ಸಂಘಾತ ಆಗೇ ಇಲ್ಲ. ವಸ್ತು ಅಂದರೆ ಇರುವಿಕೆ, ಅವಸ್ತು ಇಲ್ಲದಿರುವಿಕೆ, ಇರುವಿಕೆ ಮತ್ತು ಇಲ್ಲದಿರುವಿಕೆಗಳ ಮಧ್ಯದಲ್ಲಿ ಸಂಘಾತ ಆಗುವ ಸಾಧ್ಯತೆಯೇ ಇಲ್ಲ. ಹೀಗಾಗಿ ಬೇರೆ ಯಾವ ಪ್ರಮಾಣಗಳಿಗೂ ಇದು ಪ್ರಾಪ್ತಿ ಆಗುವುದಿಲ್ಲ. ಯಾಕೆ ಇಷ್ಟೊಂದು ಖಡಾಖಂಡಿತವನ್ನು ಹೇಳ್ತೀವಿ ಅಂತಂದ್ರೆ, ಆತ್ಮನಃ ನಿರುಪಾಧಿಕತ್ವ. ಆತ್ಮನು ಎಲ್ಲ ಪ್ರಕಾರದ ಉಪಾಧಿಗಳಿಂದ ಹೊರತುಪಡಿಸಿದ್ದಾನೆ. ಆತ್ಮನಲ್ಲಿ ಯಾವ ಉಪಾಧಿಗಳು ಇಲ್ಲ. ಏನು ಉಪಾಧಿಗಳಿಗೆ ಸಾಧ್ಯ ಕೊಡ್ತಾರೆ? ಗವಾದಿವತ್ ನಾಪಿ ಜಾತಿ ಮತ್ವ ಅದ್ವಿತೀಯತ್ವೇನ ಸಾಮಾನ್ಯ ವಿಶೇಷ ಅಭಾವಾತ್ ನಾಪಿ ಕ್ರಿಯಾವತ್ವ ಪಾಚಕಾದಿವತ್ ಅವಿಕ್ರಿಯತ್ವಾತ್ ನಾಪಿ ಗುಣವತ್ವ ನೀಲಾದಿವತ್ ನಿರ್ಗುಣತ್ವಾತ್. ಅತಃ ನ ಅಭಿಧಾನೇನ ನಿರ್ದೇಶಂ ಅರ್ಹತಿ. ಆತ್ಮ ಅದ್ವಿತೀಯತ್ವೇನ ಎರಡಿಲ್ಲದೇ ಇರುವುದರಿಂದ ಸಾಮಾನ್ಯ ವಿಶೇಷಗಳು ಅದಕ್ಕೆ ಇಲ್ಲವೇ ಇಲ್ಲ. ಎರಡು ಯಾವಾಗಿರ್ತದೆ ಅದಕ್ಕೆ ಸಾಮಾನ್ಯ ವಿಶೇಷ ಅಂತ ಇರ್ತದೆ. ಸಾಮಾನ್ಯ ವಿಶೇಷ ಅಂದ್ರೆ ಇನ್ ಸೈಜ್, ಇನ್ ಕ್ವಾಲಿಟಿ, ಇನ್ ಕ್ವಾಂಟಿಟಿ. ಸಾಮಾನ್ಯ ವಿಶೇಷ ಉದ್ದ, ಅಗಲ, ದಪ್ಪ, ಸಣ್ಣ, ಶಾರ್ಟ್, ಲಾಂಗ್, ರೌಂಡ್, ಸರ್ಕಲ್, ಇವರ ಸಾಮಾನ್ಯ ವಿಶೇಷಗಳು. ಆತ್ಮದ ಸಾಮಾನ್ಯ ವಿಶೇಷಗಳು ಇಲ್ಲ. ಮತ್ತೆ ಹೀಗಾಗಿ ಸಾಮಾನ್ಯ ವಿಶೇಷ ಇತ್ತು ಅಂತಂದ್ರೆ ಎರಡು ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಎರಡು ಹೇಳಿಕ್ಕೆ ಸಾಧ್ಯ, ನೂರು ಹೇಳಿಕ್ಕೆ ಸಾಧ್ಯ, ಇನ್ನ್ಯೂಮರಸ್ ಅಸಂಖ್ಯವನ್ನು ಹೇಳಿಕ್ಕೆ ಸಾಧ್ಯ. ಇಲ್ಲಿ ಎರಡು ಇಲ್ಲ. ಯಾಕೆ ಎರಡು ಇಲ್ಲ ಅಂತಂದ್ರೆ ಸಾಮಾನ್ಯ ವಿಶೇಷಗಳು ಯಾವ ಇಲ್ಲವೇ ಇಲ್ಲ. ದೇರ್ಫೋರ್ ಅದ್ವಿತೀಯತ್ವೇನ ಸಾಮಾನ್ಯ ವಿಶೇಷ ಅಭಾವ. ಇನ್ನ ಎರಡದ್ದು ನಾಪಿ ಕ್ರಿಯಾವತ್ವ. ಇವನಲ್ಲಿ ಯಾವ್ದಾದ್ರು ಒಂದು ಕ್ರಿಯೆ ನಡೆದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏನು ಕ್ರಿಯೆ ನಡೆಯೋದ್ರೇನು? ಪಾಚಕ ಅದಿವತ್ ಅವನೇನು ನೋಡ್ರಿ ಅಡಿಗೆ ಮಾಡ್ತಾ ಇದ್ದಾನೆ. ತತ್ರ ಪಶ್ಯತ್ತು ಉದಕ ಮಾನ ಐತಿ, ಅಲ್ಲಿ ನೀರನ್ನು ತಗೊಂಡು ಬರ್ತಾ ಇದ್ದಾರೆ ನೋಡ್ರಿ. ಈಗ ನಾವು ಈ ಪ್ರಕಾರ ವ್ಯವಹಾರ ಮಾಡುವು, ಇದಕ್ಕೆ ಕ್ರಿಯಾ ಅಂತ ಕರೀತಾರೆ. ಹೌದಾ? ನಾಪಿ ಇಲ್ಲಿ ಆ ಥರ ಯಾವ ಕ್ರಿಯೆಗಳು ಜರುಗ್ತಾ ಇಲ್ಲ. ಅವಿಕ್ರಿಯತ್ವ ಅದ ಯಾಕಪ್ಪ ಕ್ರಿಯೆ ಜರುಗ್ತಾ ಇಲ್ಲ ಅಂದ್ರೆ ಅವನು ಅವಿಕ್ರಿಯ, ಅವನು ಇರೋದೇ ಅವಿಕ್ರಿಯ. ಕ್ರಿಯಾರಹಿತನಾಗಿದ್ದಕ್ಕೆ ಅವಿಕ್ರಿಯ ಅಂತ ಕರೀತಾರೆ. ಇನ್ನ ನಾಪಿ ಗುಣವತ್ವ, ಅವನಲ್ಲಿ ಯಾವ ಗುಣಗಳು ಇಲ್ಲ. ಕಥಂ ನೀಲಾದಿವತ್, ನೀಲ, ಶ್ವೇತ, ಪೀತ, ಹಸಿರು, ಹಳದಿ, ಕೆಂಪು, ಬಿಳಿ ಅನ್ನುವಂತಹ ಯಾವ ಗುಣಗಳು ಬಣ್ಣ ಅನ್ಬಾರ್ದು. ಅವು ಬಣ್ಣಗಳೇ, ಆ ಗುಣಗಳ ಕೆಟಗಳು ಬರ್ತಾವು. ದ್ರವ ಇನ್ನೊಂದು ಗುಣ, ಘನಿ ಮತ್ತೊಂದು ಗುಣ, ಪೀತ ಇನ್ನೊಂದು ಗುಣ. ಸೊ ರಸ್ವ ದೀರ್ಘ ಇವು ಗುಣಗಳು. ಈ ತರ ಯಾವ ಗುಣಗಳು ಅವನಿಗಿಲ್ಲ. ಯಾಕಿರಬಾರದು ಗುಣಗಳು ಅವನಿಗೆ? ಸ್ವಭಾವದಿಂದಲೇ ನಿರ್ಗುಣತ್ವ. ಅದು ಸ್ವಭಾವದಿಂದಲೇ ಅವನು ಏನಾಗಿದ್ದಾನೆ? ನಿರ್ಗುಣನಾಗಿದ್ದಾನೆ. ಅದು ನಿರ್ಗುಣ ಆತ್ಮನಲ್ಲಿ ಗುಣಗಳನ್ನು ತರೋಣ ನಾವು ತೋಮದ ತರ್ಲಿಕ್ಕೆ ಅರ್ಥ ನಿರ್ಗುಣತ್ವ ಅದು. ಹೀಗಾಗಿ ಅತಃ ಅಭಿಧಾನೇನ ನಿರ್ದೇಶಮರ್ಹತಿ. ಅತಃ ಹೀಗಿದ್ದರಿಂದ ಅವನನ್ನ ಯಾವುದೇ ಅಭಿಧಾನದಿಂದ ಅಂದ್ರೆ ಮಾತಿನಿಂದ ಶಬ್ದದಿಂದ ತಿಳಿಸ್ಲಿಕ್ಕಾಗುವುದಿಲ್ಲ. ವ್ಯಾವಹಾರಿಕ ವಾಕ್ಯಗಳಿಂದ ಅವನನ್ನು ತಿಳಿಸಲು ಸಾಧ್ಯವಿಲ್ಲ. ಸ್ಪಷ್ಟ ಬರ್ಕೊಂಡ್ಬಿಡಿ ಸುಮ್ಮನೆ, ಆಮೇಲೆ ಕೆದರಾಡೋಕ್ಕಿಂತ ಮೊದಲೇ ನಾವು ಅರ್ಥ ಮಾಡ್ಕೊಂಡು ಒಳ್ಳೆ. ಯಾವುದೇ ವ್ಯಾವಹಾರಿಕ ಶಬ್ದಗಳಿಂದ ಅವನನ್ನು ಗುರುತಿಸಲು ಆಗುವುದಿಲ್ಲ. ಶಬ್ದಗಳಿಂದ ಆಗುವುದಿಲ್ಲ, ಉಪನಿಷತ್ ಬೇಡ ಅಂತ ಇಟ್ಬಿಡ್ತೀರ. ಶಬ್ದಗಳಿಂದಲೇ ಬೇಡ ಅನ್ನೋದೇ ಅರ್ಥ ಇಲ್ಲಿ. ಆದ್ರೆ ಎಕ್ಸ್ಟ್ರೀಮ್ ಅರ್ಥ ನೀವು ಮಾಡ್ಕೋಬಾರ್ದು ಅಂದ್ರೆ ನಾನು ಹೇಳ್ತೀನಿ, ವ್ಯಾವಹಾರಿಕ ಶಬ್ದಗಳಿಂದ ಅರ್ಥಿಸಿಕೊಳ್ಳಿಕ್ಕೆ ಬರೋದಿಲ್ಲ. ಭಾಷ್ಯ 36 ಶಶ ವಿಷಾಣಾದಿ ಸಮತ್ವಾತ್ ನಿರರ್ಥಕತ್ವ ತರ್ಹಿ. ಗೊತ್ತಾಯ್ತು ಸರ್, ನೀವು ಉಪನ್ಯಾಸದ ಎಲ್ಲ ತಾತ್ಪರ್ಯ ಭಾವ ಎಲ್ಲ ಅರ್ಥ ಆಯ್ತು ನಿಮಗೆ. ಏನು ಅಂದ್ರೆ, ನೀವು ಹೇಳ್ತಾ ಇರುವಂತ ಆತ್ಮ ಅಭಾವ ಆತ್ಮ. ಅಭಾವ ಆತ್ಮ ಅಂದ್ರೆ ಭಾವ ಆತ್ಮ ಅಂದ್ರೆ ಇರುವಿಕೆ, ಅಭಾವ ಅಂದ್ರೆ ಇಲ್ಲದಿರುವಿಕೆ. ಹಾಗಾಗಿ ನಿಮ್ಮ ಆತ್ಮ ಅಭಾವ ಇಲ್ಲವೇ ಇಲ್ಲ. ಹೇಗೆಂದರೆ ಶಶವಿಷಾಣಾದಿ ಸಮತ್ವ. ಅದು ಶಶವಿಷಾಣ ಮಲದ ಕೊಂಬು. ಶಶವಿಷಾಣ ಅಂದ್ರೆ ಮಲದ ಕೊಂಬು. ಮಲದ ಕೊಂಬು ಇದೆಯೋ ಇಲ್ಲೋ? ಇಲ್ಲ. ಟೋಟಲಿ ನಾನ್ ಎಕ್ಸಿಸ್ಟೆಂಟ್ ಅಸತ್. ಮಲದ ಕೊಂಬು ಇಲ್ಲವೇ ಇಲ್ಲ. ಇನ್ನದನ್ನ ಯಾವ್ದಕ್ಕೆ ಸಾರ್ಥಕ ಆಗ್ತದೆ? ಮಲದ ಕೊಂಬಿನ ಸಾರ್ಥಕತೆ ಎಲ್ಲಿದೆ? ಇವನ್ ಕನಸ್ನಾಸಿದ್ ಬರುದಿಲ್ಲ. ಅಟ್ಲೀಸ್ಟ್ ಈ ಲೋಟ ಕನಸ್ನಾಗ ಬರ್ತದಪ್ಪ. ಶಶವಿಷಾಣ ಕನಸಿನಲ್ಲೂ ಉಪಯೋಗ ಬರಂಗಿಲ್ಲ, ಇಲ್ಲೇ ಇಲ್ಲಲ್ಲ ಅದು. ಹಂಗೆ ಶಶವಿಷಾಣ ಶಶವಿಷಾಣ ಸಮತ್ವಂ, ನೀವು ಹೇಳುವಂತ ಆತ್ಮ ಇಲ್ಲವೇ ಇಲ್ಲ, ಪ್ರಯೋಜನವೂ ಇಲ್ಲ, ನಿಷ್ಪ್ರಯೋಜಕ. ಅದು ಹೂ ಅಂದ್ಬಿಡ್ರಿ ನೀವು. ಶಾಸ್ತ್ರ ನಿರರ್ಥಕ, ಶಾಸ್ತ್ರ ಉಪದೇಶ ನಿರರ್ಥಕ, ಗುರು ಶಿಷ್ಯ ಸಂಬಂಧ ನಿರರ್ಥಕ, ಎಲ್ಲ ಹೋಲ್ ಪರಂಪರಾ ಬಿಕಮ್ಸ್ ನಿರರ್ಥಕ. ಅಂತ ದೊಡ್ಡ ಅಪರಾಧ ಆಗ್ತದೆ. ನ ಆತ್ಮತ್ವ ಅವಗಮೇ ತುರೀಯಸ್ಯ ಅನಾತ್ಮ ತೃಷ್ಣಾ ವ್ಯಾವೃತ್ತಿ ಹೇತುತ್ವಾತ್ ಶುಕ್ತಿಕ ಅವಗಮೇ ಇವ ರಜತ ತೃಷ್ಣಾಯಃ. ಆತ್ಮತ್ವ ಅವಗಮೇ ಏನೆಂದು, ಆತ್ಮನು ತುರಿಯನು, ತುರಿಯಸ್ಯ ಆತ್ಮತ್ವ ಅವಗಮೇ. ತುರಿಯ ಅಂದ್ರೆ ಆತ್ಮ, ಆತ್ಮನು ಅಂದ್ರೆ ತುರಿಯ ಅನ್ನುವಂತಹ ಸ್ಪಷ್ಟೀಕರಣ ನಮಗೆ ಆಗಿದ್ದಾದರೆ, ಅನ್ನುವಂತಹ ನಿಶ್ಚಯವು ನಮ್ಮಲ್ಲಿ ಉಂಟಾಗಿದ್ದಾದರೆ, ಅನಾತ್ಮ ತೃಷ್ಣ ವ್ಯಾವೃತ್ತಿ ಹೇತುತ್ವ ಏನಾಗ್ತದೆ, ಅನಾತ್ಮದಲ್ಲಿ ಮತ್ತೆ ಸತ್ಯ ಬುದ್ಧಿ ಹುಟ್ಟೋದಿಲ್ಲ. ಮತ್ತೇನಾಗ್ತದೆ, ಅನಾತ್ಮ ಬುದ್ಧಿಯನ್ನು ನಿವೃತ್ತ ಮಾಡಿಕೊಳ್ಳಿಕ್ಕೆ ಕಾರಣವಾಗ್ತದೆ. ಆತ್ಮದ ಸ್ಪಷ್ಟೀಕರಣದಲ್ಲಿ ಏನೆಂದು, ತುರಿಯನೇ ಆತ್ಮ, ಆತ್ಮನು ತುರಿಯನು ಅನ್ನುವ ಸ್ಪಷ್ಟೀಕರಣದ ನಂತರ ಅನಾತ್ಮದಲ್ಲಿಯ ಸತ್ಯ ಬುದ್ಧಿ ನಿವೃತ್ತವಾಗ್ತದೆ. ನನ್ನ ಶಬ್ದಗಳು ಹೇಗಿವೆ ಹಾಗೆ ಬರ್ಕೊಡ್ರಿ. ಅನಾತ್ಮದಲ್ಲಿಯ ಸತ್ಯ ಬುದ್ಧಿ ನಿವೃತ್ತವಾಗುತ್ತದೆ, ಅನಾತ್ಮವು ನಾಶ ಆಗೋದಿಲ್ಲ. ಪಟ್ಟದ ಒಂದು ಲಾಜಿಕ್ ಕೊಡ್ಬೇಕು, ಅನಾತ್ಮಕ್ಕೆ ನಾಶ ಇಲ್ಲ ಯಾಕೆ? ಅಸತ್, ಅನಾತ್ಮವು ಅಸತ್, ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ಇಲ್ಲ, ನಾವು ಸಾವಿರ ಜನ ಒಪ್ಕೊಂಡಿದ್ದೀವಿ ಇದೆ ಅಂತೇಳಿ, ಸಾವಿರ ಜನ ಒಪ್ಕೊಳ್ರಿ ಬಂದ್ ಮಾಡ್ತೀವಿ ಅಂತೇಳಿ, ಕೋಟಿ ಜನ ಒಪ್ಕೊಂಡಿಲ್ಲ, ಏನ್ ಮಾಡ್ತೀರಿ? ಸೈಲೆಂಟ್ ಆಗಿ ಹಿಂದೆ ಹೋಗ್ಬಿಟ್ರು. ಮಮತಾ, ನಾ ಹಂಗಂದೇ ಇಲ್ಲ, ಇನ್ನು ಡಿಸಿಷನ್ ಆಗಿಲ್ಲ ಒಂದು ಕ್ಯಾಬಿನೆಟ್ ಒಳಗೆ ನಮ್ಮ ಮೀಟಿಂಗ್ ಒಳಗೆ, ಅದಕ್ಕೆ ನಾವು ಬಂದು ಬಂದು ಒಪ್ಕೊಂಡು ನಾನು ಸಹ ಬಂದು ವಿರೋಧ ಮಾಡ್ತೇನೆ ಅಂತ ಎಷ್ಟು ಅಸಹ್ಯ ಅಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಹಂಗೆ ಯಾವ ಫ್ಯಾಕ್ಟರ್ ಇಲ್ವೇ ಇಲ್ವೋ ಅದನ್ನು ನೀವು ಯಾಕೆ ಕ್ಯಾನ್ಸಲ್ ಮಾಡಿ ಹೋಗ್ತೀವಿ? ಇರ್ಲಿ ಬಿಡಿ, ಅನಾತ್ಮ ಇರ್ಲಿ ಬಿಡಿ, ಅನಾತ್ಮವನ್ನು ನಾವು ನಾಶ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದ್ರೆ ಇಲ್ಲವೇ ಇಲ್ಲ. ಅದರಲ್ಲಿ ಸತ್ಯ ಬುದ್ಧಿ ನಿವೃತ್ತವಾಗಬೇಕು. ದಿಸ್ ಆಲ್ ವಾಟ್ ವೇದಾಂತ ಸೇಸ್. ಇದು ಇರ್ಲಿ, ಇದು ಲೋಟ ಇದೆ ಇರ್ಲಿ, ಆದ್ರೆ ಇದರಲ್ಲಿ ಸತ್ಯ ಬುದ್ಧಿ ಇರ್ಬಾರ್ದು, ಸ್ಪಷ್ಟ ಇರಬೇಕು. ಇವಕ್ಕೆ ಯಾವಕ್ಕೂ ಇರುವಿಕೆ ಅನ್ನೋದೇ ಇಲ್ಲ. ನನ್ನ ಇರುವಿಕೆ ನಂತರವೇ ಇವುಗಳ ಇರುವಿಕೆ, ವಿನಃ ಇವಕ್ಕೆ ಅವುಗಳದೇ ಅವುಗಳದೇ ಆದ ಸ್ವತಂತ್ರವಾದ ಇರುವಿಕೆ ಯಾವುದಕ್ಕೂ ಇಲ್ಲ. ವಸ್ತು ಪದಾರ್ಥಗಳಷ್ಟೇ ಅಲ್ಲ, ಸಂಬಂಧಗಳು, ಸಂಬಂಧಿಕರು ಯಾರಲ್ಲಿಯೂ ಕೂಡ ವಾಸ್ತವಿಕವಾದ ಇರುವಿಕೆ ಇಲ್ಲ. ಎಷ್ಟು ಬೇಗ ಈ ಫ್ಯಾಕ್ಟ್ ಅನ್ನು ಒಪ್ಕೋತೀವಿ ಅಷ್ಟು ಜಾನರ್ ಆಗ್ತೀವಿ. ಇದಾದ್ರೆ ಸಂಸಾರ ಚಕ್ರದಲ್ಲಿ ಕೊಳಿತೀವಿ, ನಾಶ ಆಗೋಗ್ತೀವಿ. ಹೀಗಾಗಿ ಅವರು ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಈಗ ಅನಾತ್ಮ ತೃಷ್ಣ ವ್ಯಾವೃತಿ ಹಿತತ್ವಾದ ಕಥಂ ಅಂದ್ರೆ ಶುಕ್ತಿಕ ಅವಗಮೇಯುವ ರಜತ ತೃಷ್ಣಾಯಾ. ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಕ್ಷಣದಲ್ಲಿಯೇ ರಜತದಲ್ಲಿಯೇ ಸತ್ಯ ಬುದ್ಧಿ ಹೋಗ್ತಿಲ್ಲೋ. ರಜತ ಅಂದ್ರೆ ಬೇಡ, ಅಯ್ಯ ನಾನೇನು ಅನ್ಕೊಂಡಿದ್ದೆ ಅಂತ ಹೆಸರು ಬಿಡ್ತಾನ. ಹೊಟ್ಟಿದ್ನ ಫಳ ಫಳ ಫಳ ಫಳ ಹೊಳಿತಿತ್ತು, ನೋಡ್ರಿ ಯಾರೋ ಬೀಚ್ ಮೇಲೆ ಬೆಳ್ಳಿ ಕೊಲೆ ಹೋಗ್ಯಾರ ಬೆಳ್ಳಿ ಅಂತ ತಗೊಂಡು ಯಾರಿಗೂ ಕಾಣದಾಗ ಪಟ್ ಒಂದು ಪೇಪರ್ ಹಸತ್ ಒಳಗ್ರು ಅಲ್ಲಿ ನೋಡ್ದ ಪಟ್. ಅದೇ ವಿವೇಕ, ವಿವೇಕ ಏನಾಗ್ತದೆ ಮುಚ್ಚಿ ಹಾಕುತ್ತೆ ಒಂದು ಕ್ಷಣದೊಳಗೆ ಯಾರಿಗೆ ಕಾಣದ ಒಳಗ್ರು. ಹೋದ ವ್ಯಾಪಾರ ವ್ಯವಹಾರ ಮುಗಿಸ್ಕೊಂಡ ಮನೆ ವಾಪಸ್ ಬರ್ಬೇಕಾದ್ರೆ ಮುಟ್ಟು ಮುಟ್ಟು ನೋಡ್ಕೊತಾನೆ, ಇದನ್ನ ಇಲ್ಲ ಇದನ್ನ ಇಲ್ಲ ಅಷ್ಟೊತ್ತು ಯಾವ್ದನ್ನೆಲ್ಲ ಲೆಕ್ಕ ಹಾಕಿರ್ತಾನೆ. ಮುಂದಿನ ವಾರ ಸಂತೆ ಇದೆ, ಸಂತೆ ಹೋಗಿ ಇದನ್ನು ಮಾರಾಟ ಮಾಡಿ, ಅಥವಾ ಮಗನಿಗೆ ಒಂದು ಬೆಳ್ಳಿ ಉಳಿದಾರ ಮಾಡಿಕೊಂಡು ಹಂಗೆ ಭಾಳ ದಿನ ಆಯ್ತು ಸೀರೆ ಕೊಡಿಸಿಲ್ಲ, ಹೆಂಡತಿ ಒಂದು ಸೀರೆ ತಗೊಂಡು ಸ್ವೀಟ್ ತಗೊಂಡು ಬರೋಣ ಅಂತ ಎಲ್ಲ ಲೆಕ್ಕ ಹಾಕೊಂಡ. ಅಷ್ಟು ಮಾರಿದ್ರೆ ಅಷ್ಟು ಹಣ ಹೋಗ್ತದೆ. ಮನೆ ಹೋಗಿ ಯಾರು ಇಲ್ಲದೆ ಇದ್ದ ಸಮಯದಲ್ಲಿ ಕೋಣೆಗಳು ಹೋಗಿ ಕಿಟಕಿ ಎಲ್ಲ ಹಾಕಿ ಅದನ್ನ ತೆಗೆದು ಬಿಡಿಸಿ ನೋಡ್ತಾನೆ ಏನಿತ್ತಲ್ಲಿ. ಈಗ ನೋಡ್ತಾನೆ ಅಂದಿರ್ತಾನೆ, ಒಂದು ಕ್ಷಣವೂ ಹಿಡಿಯೋದಿಲ್ಲ. ರಜತ ಬುದ್ಧಿ ಏನಾಯ್ತು? ಯಾವ ಎಚ್ಚರದಲ್ಲಿ? ವಾಸ್ತವಿಕದ ಎಚ್ಚರದಲ್ಲಿ ಅವಾಸ್ತವಿಕವಾದಂತಹ ಬೆಳ್ಳಿಯಲ್ಲಿಯ ಸತ್ಯ ಬುದ್ಧಿ ಒಂದು ಕ್ಷಣದಲ್ಲಿ ಹೋಗ್ಬಿಡುತ್ತೆ, ಫ್ರ್ಯಾಕ್ಷನ್ದಲ್ಲಿ. ಆ ಫ್ರ್ಯಾಕ್ಷನ್ ಏನದು ಅಂದ್ರೆ ಜ್ಞಾನ, ಕ್ಷಣಾರ್ಧದಲ್ಲಿ. ಹತ್ತು ನಿಮಿಷ ಆಗ್ತದ ಜ್ಞಾನ, ಐದು ನಿಮಿಷ ಆಗ್ತದ ಕ್ಷಣಾರ್ಧದಲ್ಲಿ ಆಗ ಜ್ಞಾನ ಹತ್ತು ನಿಮಿಷ ಇರ್ತದ, ವಸ್ತ್ರ ದಾಟೋದಕ್ಕೆ ಇರ್ತದ, ವಸ್ತ್ರ ದಾಟೋವರೆಗೂ ಇದ್ದು ಜ್ಞಾನ ಜ್ಞಾನ ಅಲ್ಲ. ಸ್ವಾಮೀಜಿ ಇನ್ನೊಂದು ಉಪನಿಷತ್ತು ಶುರು ಮಾಡ್ರಿ. ಯಾಕಪ್ಪ ಅದು ಮಾಡಿದ್ರಲ್ಲ ಅದೆಲ್ಲ ಸಂಬಂಧಿತ ಮರ್ತು ಹೋಗ್ತಾ ಇದೆ, ಏನು ನನ್ನ ಆತ್ಮ ಅನ್ನೋದು ಮರ್ತು ಹೋಗ್ತಾ ಇದೆ. ಇನ್ನೊಂದು ಶುರು ಮಾಡಿದ್ರೆ ಏನಾಗ್ತದೆ, ಮತ್ತೆ ಜ್ಞಾಪಕ ಬರ್ತದೆ. ವಿಚಿತ್ರ ವಿಚಿತ್ರವಾದ ಜನ ಇದ್ದಾರಪ್ಪ, ಚಂದ ಚಂದ ಮಾತಾಡ್ತಾರೆ ಗೊತ್ತಾ, ನಮಗೆ ನಗಲಿಕ್ಕೂ ಆಗೋಂಗಿಲ್ಲ, ಅವ್ರಿಗೆ ಕೇಳಿದ್ದಿಂದ ಅರಗಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ರಜತ ಕೃಷ್ಣ ಶುಕ್ತಿಕ ಅವಗಮೆ, ಅವಗಮೆ ಅಂದ್ರೆ ತಿಳಿದಿದ್ದಾದ್ರೆ ಸ್ಪಷ್ಟವಾಗಿದ್ದಾದ್ರೆ ರಜತ ಕೃಷ್ಣಾಯ ಹೇಗೆ ಹೊರಟು ಹೋಗುತ್ತದೋ. ನಹಿ ತುರಿಯಸ್ಯ ಆತ್ಮತ್ವ ಅವಗಮೇ ಸತಿ ಅವಿದ್ಯಾ ಕೃಷ್ಣಾದಿ ದೋಷಾನಾಂ ಸಂಭವ ಅಸ್ತಿ. ಒಂದ್ಸಲ ತುರಿಯನೇ ಆತ್ಮ ಅನ್ನುವ ಜ್ಞಾನವು ಸ್ಪಷ್ಟವಾದದ್ದಾದರೆ ಇದು ಅವಿದ್ಯಾ ಕೃಷ್ಣಾದಿ ದೋಷಾನಾಂ ನ ಸಂಭವ ಅಸ್ತಿ. ಇವುಗಳ ಸಂಭವ, ಇವುಗಳ ಉಂಟಾಗುವಿಕೆ, ಇವುಗಳ ಇವುಗಳಲ್ಲಿ ಮತ್ತೆ ಸತ್ಯ ಬುದ್ಧಿ ಆಗುವಿಕೆ ಅನ್ನುವ ಚಾನ್ಸೇ ಇಲ್ಲ. ಯಾವುಗಳ? ಅವಿದ್ಯಾ ಕೃಷ್ಣ, ಮತ್ತೆ ಚಾನ್ಸ್ ಇಲ್ಲ. ಬೆಳಕಾಯ್ತು ಮತ್ತೆ ಕತ್ತಲಿಗೆ ಚಾನ್ಸ್ ಇಲ್ಲ. ದೀಪ ಹಚ್ಚಿದ್ರಿ ಮತ್ತಲ್ಲಿ ಕತ್ತಲಿಗೆ ಚಾನ್ಸ್ ಇಲ್ಲ. ಅವಿದ್ಯಾ ಕೃಷ್ಣಾದಿ ದೋಷ. ಮೊದಲ ನೋಡು ವಾಕ್ಯದ ಪ್ರಾರಂಭದ ನ ಇದೆ, ಆ ನ ಅಲ್ಲಿ ತೊಂಬರು ನ ಸಂಭವ ಅಸ್ತಿ. ಓಕೆ, ನ ಸಂಭವ ಅಸ್ತಿ, ಸಂಭವ ನಾಸ್ತಿ, ಸೊ ಯಾಕೆ ಫರಕ್ ಕೊಡ್ತಾ ಇದೆ? ಏನ್ ಭಾಷ್ಯ ಅದು ವ್ಯತ್ಯಾಸ. ಮೊದಲು ನ ಇದ್ದದ್ದು ನೀವು ತಂದು ಹಿಡೋದು ವ್ಯತ್ಯಾಸ, ನ ಇದ್ದದ್ದು ನೀವು ಮರ್ತು ಬಿಟ್ಟಿದೆ ಅಂತಂದ್ರೆ ಸಂಭವ ಅಸ್ತಿ ಆಗುತ್ತೆ. ಹೌದಲ್ಲ, ಯಾರಿಗೆ ಆತ್ಮಜ್ಞಾನವಾಗುತ್ತದೋ ಅವರಿಗೆ ಮತ್ತೆ ರಾಗದ್ವೇಷಾದಿಗಳು ಪ್ರವೇಶವಾಗುವ ಚಾನ್ಸ್ ಇದೆ ಅಂತ ಆಗ್ತದೆ. ಇವ್ರಿಗೆ ಏನಾಗಬೇಕಾಗಿದೆ? ರಾಗದ್ವೇಷಗಳ ಚಾನ್ಸ್ ಇಲ್ಲ. ನುರಿಯಸ್ಯ ಆತ್ಮತ್ವ ಅನವಗಮೇ ಕಾರಣ ಅಸ್ತಿ. ನಾನು ತುರಿಯ ಆತ್ಮನೇ ಅನ್ನುವ ನಿಶ್ಚಯವು ನನಗೆ ಆಗ್ತದೆ ಸರ್, ಡೌಟು. ಯಾಕೋ ನನಗೆ ಆಗ್ಲಿಕ್ಕಿಲ್ಲ, ಆ ತುರಿಯ ಆತ್ಮನೇ ನಾನು ಎನ್ನುವ ಜ್ಞಾನವು ನನಗೆ ಆಗ್ಲಿಕ್ಕಿಲ್ಲ ಅನ್ನುವಂಥ ಚಾನ್ಸೇ ಇಲ್ಲ. ಇನ್ನು ಕಂಪ್ಯೂಟರ್ ಜ್ಞಾನ ನನಗೆ ಆಗುವುದಿಲ್ಲ ಸದ, ಫಿಸಿಕ್ಸ್ ಜ್ಞಾನ ನನಗೆ ಆಗುವುದಿಲ್ಲ ಚಾನ್ಸ್ ಅದ, ನನಗೆ ಕಲರ್ ಬ್ಲೈಂಡ್ನೆಸ್ ಇರೋದ್ರಿಂದ ನನಗೆ ಬಣ್ಣಗಳನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ ಚಾನ್ಸ್ ಅದು. ನನಗೆ ಆತ್ಮಜ್ಞಾನ ಆಗೋ ಚಾನ್ಸ್ ಇಲ್ಲ ಅಂತ ಯಾರಾದ್ರೂ ಅಂದಿದ್ದಾದ್ರೆ ಸರಿ ಹೊಂದುವುದಿಲ್ಲ. ಹೇಳ್ರಿ ಯಾಕೆ? ಅದು ಅವನ ಸ್ವರೂಪವೇ ಆಗಿದೆ. ಕಾಲದ ಜೋಮ್ ಹಿಡಿದು ಬಹಳ ದೂರ ಈ ತೊಡೆ ಈ ಕಾಲ ಮೇಲೆ ಬಂದಿರೋದಕ್ಕೆ ಈ ಪಾದ ಜೀವನ. ಹಾ, ಈಗ ಸರಿ ಆಯ್ತು ನೋಡಿ. ಯಾಕೆ ಹಂಗಾಗಿತ್ತಾರೆ? ಯಾಕೆ ಕೂತಿರ್ಲಿಲ್ಲ? ಈಗ ಸರಿ ಆಯ್ತು. ಇದು ಮುಂದೆ ಬಟ್ಟೆ ಹಾಕಿರಿ. ಹಾಕಿದ್ದ ಎಲ್ಲ ಹಾಕಿದ್ರು ನೋಡಿ ಇದು ಹಾಕ್ಬೇಕ ನಿಮಗಾಗಿ ಅಂತಲ್ಲ ಅದು ಹಾಕ್ಬೇಕ್ರಿ. ಇಷ್ಟು ಮಾತಾಡ್ತಾರ ಅದು ಇನ್ನೇನೋ ಮಾಡ್ತಿರ್ತೀನಿ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಎಲ್ಲ ಮಾಡ್ತಿರ್ತೀನಿ. ಅದು ಜನ ನನ್ನ ಗುಟ್ಟನ್ನ ಅಷ್ಟು ಕೇಳ್ಬಿಟ್ಟು ಅಂದ್ರೆ ಸ್ವಲ್ಪ ಅವು ನೆಲೆಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳಿಕ್ಕೆ ನಾನು ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ತದೆ ಜಾಸ್ತಿ ಯಾವ ಅಂದ್ರೆ ಅದು ಗಂಟೆ ಗಟ್ಟಲೆ ಕುಡಿದಾಗ್ತದೆ ನನಗೆ. ಹಾ ಏನಾಯ್ತು ಈಗ ನಜ ತುರ್ಯಸ್ಯ ಆತ್ಮತ್ವ ಅನವಗಮೇ ಕಾರಣಮಸ್ತಿ. ನನಗೆ ನನ್ನ ಸ್ವರೂಪದ ಜ್ಞಾನ ಆಗ್ಲಿಕ್ಕಿಲ್ಲ ಅನ್ನೋ ಚಾನ್ಸೇ ಇಲ್ಲ. ಹಾ ನನಗಿನ್ನೂ ಹೂವಿನ ಜ್ಞಾನ ಆಗ್ಲಿಕ್ಕಿಲ್ಲ, ಚಾನ್ಸ್ ಅದೆ ದೃಷ್ಟಿ ದೋಷ ಇರೋದ್ರಿಂದ ಜ್ಞಾನ ಆಗ್ಲಿಕ್ಕಿಲ್ಲ. ಯಾಕೆ ಅನ್ಯ ವಸ್ತು ಘಟಪಟ ಆದಿಗಳು ನನ್ನ ಹೊರತು ಪರಿಸಿ ಅನ್ಯ ವಸ್ತುಗಳಾಗಿದ್ದರಿಂದಾಗಿ ಅವುಗಳ ಜ್ಞಾನವನ್ನು ಹೊಂದಲಿಕ್ಕೆ ಸಕಾರಣಗಳಿವೆ. ಏನೇನು ಕಾರಣಗಳು? ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ಕಾರಣಗಳಿವೆ. ಇವೆಲ್ಲವೂ ನನ್ನ ಜೊತೆ ಸರಿಯಾಗಿ ಹೊಂದಿಕೆ ಆಗಿದ್ದರೆ ನನಗೆ ಈ ಘಟಪಟಾದಿಗಳ ಜ್ಞಾನ ಆಗಲಿಕ್ಕೆ ಸಾಧ್ಯ ಇದೆ. ಆವಾಗ ನೀವು ಅನ್ಬಹುದು ಯಾಕೋ ಏನಪ್ಪ ನನಗೆ ತಿಳಿಯುತ್ತದೋ ಇಲ್ಲೋ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಯಾಕೆ ನನಗೆ ಇತ್ತೀಚೆಗೆ ಯಾಕೋ ಕಣ್ಣಿನ ದೋಷ ಇದೆ ನನಗೆ, ಇತ್ತೀಚೆಗೆ ಯಾಕೋ ನನಗೆ ಇಂಥ ದೋಷ ಇದೆ. ಕೂತ್ಕೊಂಡು ಸಂಗೀತ ಕೇಳಲಿಕ್ಕೂ ಆಗೋದಿಲ್ಲ, ಯಾಕಪ್ಪ ಸ್ವಲ್ಪ ಆಡಿಬಿಲಿಟಿನೇ ಕಡಿಮೆ ಆಗ್ತಾ ಇದೆ. ಹಾ ಎಲ್ಲ ಚಾನ್ಸ್ ಇವೆ. ಏನಪ್ಪ ಹೋಗಿ ಉಪನ್ಯಾಸ ಕೂತ್ಕೊಂಡಲ್ಲ ನನಗೆ ಯಾಕೋ ಆತ್ಮಜ್ಞಾನ ಆಗ್ತದೆ ಅಲ್ಲ, ಡೌಟ್ ಇದೆ. ಯಾಕೆ ಡೌಟ್ ಇದೆ? ಅದೇ ಮತ್ತೆ ಯಾಕೋ ಡೌಟ್ ಇದೆ, ಯಾಕೆ ಡೌಟ್ ಇದೆ? ಏನೋ ಭಾರಿ ಸಂಸ್ಕೃತ ಸಂಸ್ಕೃತ ಮಾತಾಡ್ತಾರೆ ನಮ್ಗೇನು ಅರ್ಥ ಆಗಿದೆ. ಸಂಸ್ಕೃತಿನಿಗೆ ಅರ್ಥ ಆಗೋದಿಲ್ಲ 100% ಗ್ಯಾರಂಟಿ ನಾ ಕೊಡ್ತೀನಿ. ಯಾಕೆ ನಿನ್ಗೆ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಇಲ್ಲ, ನಿನ್ ಸಂಸ್ಕೃತ ಅರ್ಥ ಆಗೋದಿಲ್ಲ. ಆದ್ರೆ ನೀ ಇದ್ದೀಯೋ ಇಲ್ಲ ಅನ್ನೋ ಅರ್ಥ ನಿನ್ಗೆ ಆಗ್ತದೆ ಇಲ್ಲ, ಮತ್ತೆ ಅದೇ ಮುಗಿದೈತು ಅಷ್ಟೇ. ಏನೇನಾಗಿದ್ದೀ ಅದನ್ನ ಬಿಟ್ಬಿಡು, ನೀ ಇದ್ದೀಯ ಅನ್ನೋದನ್ನ ಒಪ್ಕೋ, ನಿನ್ ಜ್ಞಾನ ಅಂತ ನೋಡಿ. ಏನ್ ಹಿಂಗೇ ಮಾಡ್ಬೋದು ಬರ್ಕೊಳ್ಳಿಲ್ಲ ನಾ ಹೇಳಿದ್ದೆ. ನಾನು ಏನೇನಾಗಿದ್ದೇನೆ ಅನ್ನೋದನ್ನ ಬಿಟ್ಕೊಟ್ಬಿಡ್ಬೇಕು, ನಾ ಇದ್ದೇನೆ ಅನ್ನೋದನ್ನ ಒಪ್ಕೋಬೇಕು. ಏನೇನಾಗಿದ್ದೇನೆ ಅನ್ನೋದು ಬಿಟ್ಕೊಟ್ಟ ನಂತರ ನಾನು ಏನ್ ಇದ್ದೇನೆ ಅನ್ನೋದನ್ನ ಸ್ಪಷ್ಟ ಆಗಿ ಆಗ್ತದೆ. ಆ ಇದ್ದೇನೆ ಅನ್ನೋದನ್ನ ಸ್ಪಷ್ಟ ಆಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ವಾಕ್ಯದ ಅರ್ಥ. ಹೀಗಾಗಿ ಎಲ್ಲ ಉಪನಿಷತ್ತುಗಳ ಸಾರ ಏನು ಹೇಳ್ತಾರೆ? ಸರ್ವ ಉಪನಿಷದಾಂ ತಾದರ್ಥೇನ ಉಪಕ್ಷಯಾತ್. ಸಮಸ್ತ ಉಪನಿಷತ್ತುಗಳು ಅದೇ ಅರ್ಥದಲ್ಲಿ ಕೊನೆಗೊಳ್ಳುತ್ತವೆ. ಉಪಕ್ಷಯಾತ್ ಎಲ್ಲ ಉಪನಿಷತ್ತುಗಳು ಇದೇ ಅರ್ಥವನ್ನ ತಿಳಿಸುತ್ತಾ ಕೊನೆಗೊಳ್ತವೆ. ಏನು? ನಿನಗೆ ನಿನ್ನ ಸ್ವರೂಪದ ಜ್ಞಾನ ಆಗಲಿಕ್ಕಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಏಕೆಂದ್ರೆ ಅದು ನಿನ್ನ ಸ್ವರೂಪವೇ ಆಗಿದೆ. ಆತ್ಮನೇ ನೀನು, ಆತ್ಮನೇ ನೀನು, ಇರುವುದೆಲ್ಲವೂ ಆತ್ಮನೇ. ಉಪನಿಷತ್ತು ತಾತ್ಪರ್ಯ ಇರೋದೇ ಇಷ್ಟು, ನೀನು ಪರಮೇಶ್ವರ, ಇರುವುದೆಲ್ಲವೂ ಪರಮೇಶ್ವರ. ನೀನು ಆತ್ಮ, ಇರುವುದೆಲ್ಲವೂ ಆತ್ಮ. ನೀನೇ ಅಖಂಡ ಪರಬ್ರಹ್ಮನಿದ್ದೀಯ, ಇರುವುದೆಲ್ಲವೂ ಪರಬ್ರಹ್ಮವೇ. ಅಷ್ಟೇ, ಸ ಆತ್ಮ ಅಹಮಸ್ಮಿ. ಎಲ್ಲ ಉಪನಿಷತ್ತು ಸಾರ ಇಷ್ಟೇ. ಅದು ಹೇಳಿ ಕೊಡ್ತಾರೆ ನೋಡಿ, ಎಷ್ಟು ಉಪನಿಷತ್ತು ಕೊಡ್ತಾರೆ. ತತ್ವಮಸಿ ಅಯಮಾತ್ಮ ಬ್ರಹ್ಮ ತತ್ ಸತ್ಯಂ ಸ ಆತ್ಮ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಸ ಬಾಹ್ಯ ಅಭ್ಯಂತರ ಹಿ ಅಜಃ ಆತ್ಮೈವ ಇದಗುಂ ಸರ್ವಂ ಇಷ್ಟು ಉಪನಿಷತ್ತುಗಳು ಛಾಂದೋಗ್ಯ. ತತ್ ತ್ವಮಸಿ ಆ ಪರಬ್ರಹ್ಮನು ನೀನೇ ಇದೀಯ. ಅಯಂ ಆತ್ಮ ಬ್ರಹ್ಮ ಇಲ್ಲಿ ಇರುವುದೇನೋ ಇದು ಬ್ರಹ್ಮ. ತತ್ ಸತ್ಯಂ ಸ ಆತ್ಮ ಯಾವುದು ಸತ್ಯಂ ಎಂದು ಅನಿಸ್ಕೊಂಡಿದೆಯೋ ಅದೇ ಆತ್ಮ, ಅದೇ ನಿನ್ನ ಸ್ವರೂಪ. ಎಸ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾವುದು ಸಾಕ್ಷಾತ್ ಅಪರೋಕ್ಷ ಬ್ರಹ್ಮವು, ಅದು ಪರೋಕ್ಷ ಬ್ರಹ್ಮ ಅಲ್ಲ, ಅದು ಪ್ರತ್ಯಕ್ಷ ಬ್ರಹ್ಮ ಅಲ್ಲ, ಅದು ಸಾಕ್ಷಾತ್ ಅಪರೋಕ್ಷ ಬ್ರಹ್ಮ. ಅದು ನೀನೇ ಆಗಿದ್ದೀಯ ಅಂತ ಅದೇ ಅರ್ಥವಾಗ್ತದೆ. ಸ ಭಾಗ್ಯ ಅಭ್ಯಂತರ ಹಿ ಅಜಃ, ಅದು ಹೊರಗಿದೆ, ಅದು ಒಳಗಿದೆ, ಮತ್ತು ಅದು ಹುಟ್ಟು ರಹಿತವಾಗಿದೆ. ಅಜಃ ಹುಟ್ಟು ಸಾವಿನಿಂದ ರಹಿತವಾಗಿದೆ. ಆತ್ಮೈವ ಇದಗುಂ ಸರ್ವಂ, ಏನಿದೆಯೋ ಇದೆಲ್ಲವೂ ಕೂಡ ಆತ್ಮವೇ ಅನ್ನುವ ಈ ಉಪನಿಷತ್ತುಗಳ ಪ್ರಮಾಣಗಳು ಮತ್ತೆ ಮತ್ತೆ ಇದನ್ನು ಸ್ಪಷ್ಟಪಡಿಸುತ್ತವೆ. ಭಾಷ್ಯ ನೆಕ್ಸ್ಟ್. ಸೋಯಂ ಆತ್ಮ ಪರಮಾರ್ಥ ಪರಮಾರ್ಥ ರೂಪ ಚತುಷ್ಪಾತ್ ಇದು ಉಕ್ತ. ಅದೇ ಆತ್ಮ, ಯಾವ ಆತ್ಮ ನೀವಿದೆಯೋ ಅದೇ ಆ ಆತ್ಮನನ್ನ ಈ ಉಪನಿಷತ್ತು ಎರಡು ರೀತಿಯಲ್ಲಿ ವಿವರಿಸುತ್ತದೆ. ಎರಡು ರೀತಿ, ಒಂದು ಪರಮಾರ್ಥ, ಇನ್ನೊಂದು ಅಪರಮಾರ್ಥ. ಪರಮಾರ್ಥ ಅಂದ್ರೆ ನಿಜವಾದ, ಅಪರಮಾರ್ಥ ಅಂದ್ರೆ ನಿಜವಲ್ಲದ. ನಿಜವಾದ ನಿಜವಲ್ಲದ ಎರಡು ರೂಪಗಳನ್ನ, ಈ ಎರಡೂ ರೂಪಗಳಿಂದ ಆತ್ಮನು ಚತುಷ್ಪಾತ್ ಎಂದು ಹೇಳುತ್ತದೆ. ಪರಮಾರ್ಥ ಅಪರಮಾರ್ಥ ಅನ್ನುವ ಈ ಶಬ್ದಗಳಿಗೆ, ಈ ಎರಡು ಶಬ್ದಗಳಿಗೆ ಶಾಸ್ತ್ರದಲ್ಲಿ ಅವಕಾಶವಿಲ್ಲದೇ ಇದ್ದರೂ ಕೂಡ ಶಾಸ್ತ್ರದಲ್ಲಿ ಸದುಪಯೋಗ ಮಾಡಿ ನೋಡ್ರಿ. ಪರಮಾರ್ಥ ಅಪರಮಾರ್ಥ ಅನ್ನೋ ಶಬ್ದಗಳನ್ನ ಶಾಸ್ತ್ರದಲ್ಲಿ ಪ್ರಯೋಗಿಸಿಲ್ಲ. ಹಾಗೆ ಪ್ರಯೋಗಿಸದೇ ಇದ್ದಾಗ್ಯೂ ಕೂಡ ಈ ಆತ್ಮ ಚತುಷ್ಪಾತ್ ಶ್ಲೋಕದಲ್ಲಿ, ಶ್ಲೋಕದ ತಾತ್ಪರ್ಯವು ಪರಮಾರ್ಥ ಅಪರಮಾರ್ಥವೆಂದೇ ಅರ್ಥಿಸಲಾಗುತ್ತದೆ. ಅದು ಇಲ್ಲದೆ ಹೋದರೂ ಈ ಮಂತ್ರ ಅದನ್ನೇ ತೋರಿಸ್ತದೆ. ಹೇಗೆ ಏನಂತ ನಾವು ನೋಡೋಣ. ನೆಕ್ಸ್ಟ್, ತಸ್ಯ ಅಪರಮಾರ್ಥ ರೂಪಂ ಅಪರಮಾರ್ಥ ರೂಪಂ ಅವಿದ್ಯಾ ಕೃತಂ ಅವಿದ್ಯಾ ಕೃತಂ ರಜ್ಜು ಸರ್ಪಾದಿ ಸಮಂ ರಜ್ಜು ಸರ್ಪಾದಿ ಸಮಂ ಮುಕ್ತಂ ಪಾದತ್ರಯ ಲಕ್ಷಣ ಬೀಜಾಂಕುರ ಸ್ಥಾನೀಯ ಅಥ ಬೀಜ ಅಬೀಜಾತ್ಮಕ ಪರಮಾರ್ಥ ಸ್ವರೂಪ ರಜ್ಜು ಸ್ಥಾನೀಯ ಸರ್ಪಾದಿ ಸ್ಥಾನೀಯುಕ್ತ ಸ್ಥಾನತ್ರಯ ನಿರಾಕರಣೇನ ಪ್ರಜ್ಞ ಚಂದ ಹೇಳಿದರೆ ಎರಡು ಅರ್ಥ ಮಾಡ್ಕೊಂಡ್ಬಿಡಿ. ತಸ್ಯ ಅವನಿಗೆ, ಆ ಪರಮಾತ್ಮನಿಗೆ ಎರಡು ರೂಪಗಳಿವೆ, ಒಂದು ಪರಮಾರ್ಥ ರೂಪ, ಇನ್ನೊಂದು ಅಪರಮಾರ್ಥ ರೂಪ. ಅಪರಮಾರ್ಥ ರೂಪಂ ಅವಿದ್ಯಾಕೃತ, ಅಪರಮಾತ್ಮ ಅಂದ್ರೆ ನಾನ್ ಪರಮಾತ್ಮ, ನಾನ್ ಪರಮಾತ್ಮ. ಈ ಇಷ್ಟೇ ಡಿಫರೆನ್ಸ್. ನಾನ ಪರಮಾತ್ಮ ಹೋಗಿ ಏನಾಗಿರ್ತದೆ, ಅದು ನಾನ್ ಪರಮಾತ್ಮ. ನಾನು ಪರಮಾತ್ಮ ಹೊರಟೋಗ್ಬಿಟ್ಟು ನಾನ್ ಪರಮಾತ್ಮ, ನಾ ಪರಮಾತ್ಮ ಅಲ್ಲ ನಾನ್. ಸೊ ಈ ನಾನ್ ಪರಮಾತ್ಮ ಏನಾಗ್ತದೆ ಅಂತಂದ್ರೆ ಅವಿದ್ಯಾಕೃತ. ನಾನು ಎಲ್ಲರೂ ಎದುರಿಗೆ ಹೋಗಿ ನಾನ್ ಪರಮಾತ್ಮ ಅಲ್ಲ, ನಾನ್ ಪರಮಾತ್ಮ ಅಲ್ಲ ಅಂತ ಹೇಳೋದು ನಾನ್ ಪರಮಾತ್ಮ ಅಲ್ಲ. ನೀವು ಹೇಳದೆ ಹೋದ್ರು ನಿನಗೆ ಗೊತ್ತಿದೆ ಏನು ನೀ ಪರಮಾತ್ಮ ಅಲ್ಲ ಅಂತ ನಿನಗೆ ಗೊತ್ತಿದೆ. ನೀ ಹೇಳದೆ ಹೋದ್ರು ಗೊತ್ತಿದೆ. ಮಕ್ಕಳು ಮಕ್ಕಳು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ಮಕ್ಕಳು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ನೀ ಹೇಳ್ತಿಯಲ್ಲ, ಆವಾಗಲೇ ಗೊತ್ತಾಗ್ಬಿಡ್ತದೆ ನೀನು ನಿನ್ನನ್ನು ಮರ್ತೀಯ. ನೀನು ನಿನ್ನನ್ನೇ ಕಳ್ಕೊಂಡಿದ್ದೀಯ, ಇದಕ್ಕಿಂತ ದೊಡ್ಡ ಲಾಸ್ ಯಾವ್ದಿದೆ? ಪರ್ಸ್ ಕಳ್ಕೊಂಡಿದ್ದು ದುಃಖ ಪಡ್ತಾರೆ, ಹಣ ಕಳ್ಕೊಂಡು ದುಃಖ ಪಡ್ತಾರೆ, ಪ್ರಾಪರ್ಟಿ ಕಳ್ಕೊಂಡಿದ್ದು ದುಃಖ ಪಡ್ತಾರೆ. ಆದ್ರೆ ತನ್ನನ್ನು ತಾನು ಕಳ್ಕೊಂಡ್ಬಿಟ್ಟೇನೆ, ಜನ್ಮ ಜನ್ಮಾಂತರ ತನ್ನನ್ನು ತಾನು ಕಳ್ಕೊಂಡು, ಇದು ಯಾರಿಗೂ ಅರಿವೇ ಇಲ್ಲ. ಅದು ಅರಿವಾತಂದ್ರೆ ಎಷ್ಟು ನೋವು ಆಗಿರ್ಬೋದು. ನೀವು ಕಲ್ಪಿಸ್ಕೊಡ್ರಿ, ವಾಲ್ಮೀಕಿ ವಾಲ್ಮೀಕಿ ಕಲ್ಪಿಸ್ಕೊಡ್ರಿ. ಇವರೆಲ್ಲರೂ ನನಗಾಗಿದ್ದಾರೆ, ಇವರೆಲ್ಲರೂ ನನ್ನನ್ನು ಪ್ರೀತಿಸ್ತಾರೆ, ನಾನಂದ್ರೆ ಜೀವ ಕೊಡ್ತಾರೆ, ಮೊಮ್ಮಕ್ಕಳು ಮಕ್ಕಳು ಎಲ್ಲ ಅಂತ ಅನ್ಕೊಂಡವನು ಹೋಗಿ ನೀ ಮಾಡಿದ ಪಾಪಗಳನ್ನು ಅವ್ರು ತಗೋತಾರ ಕೇಳ್ಕೊಂಡು ಬಾ ಅಂತಂದ್ರೆ ಆ ಬಂದು ಕೇಳ್ತಾನೆ. ಅವ್ ಮಕ್ಕಳು ಬಹಳ ಸಂತೋಷ ಕೊಡ್ತು, ಅಪ್ಪ ನೀನ್ ಚಾಕ್ಲೇಟ್ ತಂದ್ರೆ ಕೊಡು, ಸುಮ್ಮನೆ ನಿನ್ ಪಾಪ ಕೊಟ್ಟು ನಮ್ಗೇನು ಮಾಡ್ತೀಯ. ಅಲ್ಲಿ ಹೆಂಗಂತದ್ ಬೀಜವಾಕ್ಯ ಹೇಳ್ಬಿಡ್ತಾಳೆ, ಏನೇನು ತಂದು ಕೊಡ್ತೀರೋ ಅದೆಲ್ಲ ಬೇಕು, ಆದ್ರೆ ಪಾಪ ಮಾತ್ರ ನಮ್ಗೆ ಬೇಡ, ಅದು ನೀವೇ ಇಟ್ಕೊಡ್ರಿ, ನೀವೇನ್ ತಂದು ಕೊಡ್ತಿರೋ ನಮ್ಗೆ ಬೇಕು. ಈಗಿನ ಗಂಡಂದ್ರೆ ಈಗಿನ ಹೆಣ್ಣಂದ್ರೆ ಹಂಗೆ ಹೇಳ್ತಾರೆ, ನಮ್ಗೆ ಟಿವಿ ಬೇಕು, ಫ್ರಿಡ್ಜ್ ಬೇಕು, ಬಂಗಾರ ಬೇಕು, ಏನೇನ್ ಬೇಕು ಎಲ್ಲ ತಂದು ಕೊಡ್ರಿ. ಆದ್ರೆ ಅದ್ ಹೆಂಗ್ ಮಾಡಿ ತಂದು ಕೊಟ್ರಿ, ಅದು ನಮ್ ಸಂಬಂಧ. ಟೇಬಲ್ ಕೆಳಿಂದ ತಂದು ಕೊಟ್ರು, ಟೇಬಲ್ ಮ್ಯಾಲಿಂದ ತಂದು ಕೊಟ್ರು, ಹಳೆ ನೋಟ್ ತಂದು ಕೊಟ್ರು, ಹೊಸ ನೋಟ್ ತಂದು ಕೊಟ್ರು, ನಮ್ ಸಂಬಂಧನೇ ಇಲ್ಲದು. ಮೊದಲು ಹೆಂಗ್ ಮನೆ ನಡೀತಿತ್ತ ಹಂಗ್ ನೋಡ್ಕೊಂಡ್ಬೇಕು. ಹೆಂಗ್ ನಡೀತಿತ್ ಮನೆ, ಪ್ರತಿಯೊಂದು ರೂಮ್ನ್ಯಾಗ ಟಿವಿ, ಪ್ರತಿಯೊಬ್ಬರಿಗೂ ಮೈ ಮೇಲೆ ಆಭರಣ, ಇವೆಲ್ಲ ಮೊದಲು ಹೆಂಗ್ ನಡೀತಿತ್ತಲ್ಲ ಮನೆ, ಹಂಗೆ ಈಗೂ ಕೂಡ ಮನೆ ನೋಡ್ಕೊಂಡು ಹೋಗ್ಬೇಕು. ಅದು ಅಷ್ಟಾರು ಸಾಕು, ನೀವು ಏನ್ ಮಾಡಿ ತರ್ತೀರಿ, ಹೆಂಗ್ ತರ್ತೀರಿ, ಅದನ್ನ ನೀವು ಬಿಟ್ಟದ್ದು ಅಂತಳ. ಅವನು ಅದ ಅಂತಾನು, ಹೋಲಿ ಬಿಡು, ಏನು ಬೇಕಲ್ಲ ತಂದು ಕೊಡ್ತೀನಿ ತಗೋ, ಸಂಸ್ಥೆ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕೊಡಿಸ್ತಾನ ತಂದ್ಕೊಳ್ತ. ಒಬ್ಬೊಬ್ಬರು ಗಳಿ ಕಷ್ಟದಲ್ಲಿ ಇದು ನಮ್ಗೆ ಗೊತ್ತಾಗ್ಲಿಲ್ಲ. ಸಣ್ಣ ಪುಟ್ಟ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ. ಅದು ಎಷ್ಟು ಏರ್ ಕೂತ್ಕೊಂಡಿದೆ ಅಂತಂದ್ರೆ, ಸಾಧಾರಣ ಒಬ್ಬ ಕ್ಲರ್ಕ್, ಇಲ್ಲೇ ನಿಮ್ಮದೇ ಲೆಕ್ಕ ಕೊಡ್ತೀನಿ, ಸಾಧಾರಣ ಒಬ್ಬ ಕ್ಲರ್ಕ್ ಶಿಕ್ಷಣ ಇಲಾಖೆಯೊಳಗೆ, ರೆವಿನ್ಯೂ ಇಲಾಖೆಯೊಳಗೆ, ಪಿಡಬ್ಲ್ಯೂ ಇಲಾಖೆಯೊಳಗೆ, ಸಾಧಾರಣ ಒಬ್ಬ ಕ್ಲರ್ಕ್ ಏ ಫೈಲ್ ತೊಗೊಂಡೋಗ ಅಲ್ಲಿಡವ, ಆ ಫೈಲ್ ತೊಂದಿಲ್ಲವ, ಹೌದಾ? ಕಡಿಮೆ ಒಂದು ಸಾವಿರ ರೂಪಾಯಿ ಗಳಿಕೆ ಒಂದು ದಿವಸಕ್ಕೆ. ಒಂದ್ ತಿಂಗಳಿಗೆ ಎಷ್ಟಾಯ್ತು? 3,000. ಒಂದ್ ವರ್ಷಕ್ಕೆ ಎಷ್ಟಾಯ್ತು? 3.5 ಲಕ್ಷ. ಇದು ಸಂಬಳದ ಸಂಬಳದೆಲ್ಲ ಬೇರೆ, ಮತ್ತೆ ಇದು ವರ್ಷ 3.5 ಲಕ್ಷ ಅಂದ್ರೆ ಈಗ 30 ವರ್ಷ ಆಯ್ತು, ಎಷ್ಟ್ ಮಾಡ ನೀವ? 1 ಕೋಟಿ ರೂಪಾಯಿ ಮಾಡ್ಬಿಟ್ಟಾಗ್ಲೆ. ಇದು ಸಾಧಾರಣ ಅಟೆಂಡರ್, ಕ್ಲರ್ಕ್ ಸಾರಿ ಅಟೆಂಡರ್ ಎಷ್ಟು ಸಕ್ಕಿರ್ಬೋದು ವಿಚಾರ ಮಾಡಿ. ಓವರ್ ನೈಟ್ ಅದೇ ಏನಾಗಿದೆ ಅಂದ್ರೆ, ಅವನು ಯಾವನೋ ಇದಾನ ಅಂತ ಅಲ್ಲಿ ಪಾಕಿಸ್ತಾನದೊಳಗೆ, ಅವನ ಹೆಸರು ನನಗೆ ಗೊತ್ತಿಲ್ಲ. ಅವನು ಎಷ್ಟೋ ಟ್ರಿಲಿಯನ್ ನೋಟುಗಳನ್ನ ಓವರ್ ನೈಟ್ ಪ್ರಿಂಟ್ ಮಾಡ್ಬೇಕ ಅಂತ ಅವನು ತಯಾರಿ ಮಾಡ್ಕೊಂಡ್ಬಿಟ್ಟ. ಅದ ಸಮಾಚಾರ ಹೆಂಗೋ ಪ್ರಧಾನಮಂತ್ರಿ ಕೇಳ್ಬಿಟ್ಟು, ಅದೇ ಸಮಯಕ್ಕೆ 6 ತಿಂಗಳಿಂದ ಇವ ಸಜೆಷನ್ ಕೊಡ್ತಿದ್ದ, ಇವನ ಹೆಸರೇನ ಮಾಡ್ಬಿಟ್ಟ, ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಅವನ ಸಲಹೆ ಕೊಟ್ಟ. ಅವ ಸಲಹೆ 6 ತಿಂಗಳಿಂದ ಸಲಹೆ ಕೊಡ್ತಾ ಇದ್ದ. ಇವರು ಪ್ರವಾಸದ ಅಡಿಬಿಡೋದು ಅದು ಲಕ್ಷ ಕೊಟ್ಟಿದ್ದಿಲ್ಲ. ಇವಾಗ ಯಾವಾಗ ಕಿವಿ ಕೇಳಬಂತು ಹಿಂಗ ಮಾಡಿಕತ್ತಾನ ಅಂತ. ಅದ ಮಾಡಿದ್ರ ಏನಾಗ್ತಿತ್ತು ಅಂದ್ರೆ, ವರ್ಲ್ಡ್ ಎಕಾನಮಿನ ಪ್ರಾಬ್ಲಮ್ ಕೊಲಾಪ್ಸ್ ಆಗ್ತದೆ. ಎಷ್ಟು ಟ್ರಿಲಿಯನ್ಸ್, ಸಹಸ್ರ ಸಹಸ್ರ ಲಕ್ಷ ಕೋಟಿ, ಅದು ಯಾವಾಗ ಅವನಿಗೆ ಗೊತ್ತಾಗ್ಬಿಡ್ತು ಆವಾಗ ಏನಾಗ್ಬಿಡ, ಇವನು ಕರೆದ ಓವರ್ ನೈಟ್ ನಿರ್ಣಯ ತಗೊಂಡ್ಬಿಟ್ಟ ಏನಂತಂದು ಕ್ಯಾನ್ಸಲ್. ಅಲ್ಲಿ ಪ್ರಿಂಟ್ ಆತ, ಪ್ರಿಂಟ್ ಆತಲ್ಲಿ ಇದು ಕ್ಯಾನ್ಸಲ್. ಈ ಒಂದೇ ಹೊಡೆದಕ್ಕೆ ಎಷ್ಟು ಹೊಡೆತ ಬಿದ್ದೀವು, ನಮ್ಮಲ್ಲಿ ಕಪ್ಪಣ ಕೊಲಾಪ್ಸ್ ಆಯ್ತ, ಅದು ಬರೋದು ನಿಂತ, ಗೊತ್ತಾಗಿಲ್ಲ ಅದು ಬರೋದು ನಿಂತ, ವ್ಯವಹಾರ ಬರೋದು ನಿಂತೋಯ್ತು, ಇದು ಕೊಲಾಪ್ಸ್ ಆಯ್ತು. ಯಾರ್ಯಾರ ಮನೆಯೊಳಗೆಲ್ಲ ಫೇಕ್ ನೋಟ್ಸ್ ಅವ ಅವೆಲ್ಲ ಹೊರಬಂದು, ಈಗ ನಾಳೆ ರೇಡ್ ಆದಾಗ ಆ ಫೇಕ್ ನೋಟ್ಸ್ ಹಿಡಿತಾರೆ. ಫೇಕ್ ನೋಟ್ಸ್ ಹಿಡಿದ್ಬಿಟ್ಟು ಕೇಳ್ತಾರೆ ಎಲ್ಲಿಂದ ಮಧ್ಯ ಅಂತ ಕೇಳ್ತಾರೆ. ಅವನ ಜೈಲಿ ಹೋಗ್ಬೇಕಾಗ್ತಾನ, 12 ವರ್ಷ ಇರೋದು ಅವನಿಗೆ. ಬರೇ ಒಂದು ಫೇಕ್ ನೋಟ್ ನೀವು ಕೇಳೋದು, ನಿಮ್ ಪರ್ಸ್ನಾಗ ಒಂದು ಫೇಕ್ ನೋಟ್ ಅದ ಅಂತ ಗೊತ್ತಾದ್ರೆ 12 ವರ್ಷ ಜೈಲು. ಅದ್ರ ನಿಮ್ಗೆ ಗೊತ್ತಾಗುದಿಲ್ಲಲ್ಲ, ಬ್ಯಾಂಕ್ನವ್ರು ಹೇಳ್ತಾರೆ, ಅವ್ರು ಹರಿದಾಗ್ತಾರೆ. ಈಗ ಕಾಶ್ಮೀರ್ನಲ್ಲಿ 45% ಬ್ಯಾಂಕ್ ತಂದ್ಕೊಟ್ಟಿದ್ ನೋಟ್ ಎಲ್ಲಾನು ಕೊಟ್ಟಾಗ ಅದೇ. ಹೀಗಾಗಿ ಎಲ್ಲ ಅದು ಒಂದು ನಿರ್ಣಯದಿಂದ ಇಷ್ಟೂ ಕೆಲಸಗಳಾಗ ಎಲ್ಲ ಕವಿರು 92% ಮೋದಿಗೆ ಸಪೋರ್ಟ್ ಆಗುತ್ತೆ ಗ್ಯಾರಂಟಿ. 1924 ಸೊ ಗಂಗಾ ವಿಲ್ ಕಮ್ ಟು ಸೌತ್. ಗಂಗಾ ದಕ್ಷಿಣಕ್ಕೆ ಬಂದ್ಬಿಡ್ತಾಳೆ. ಗಂಗಾ ದಕ್ಷಿಣಕ್ಕೆ ಬಂತು ಅಂದ್ರೆ ನಮ್ಮ ಭಾರತ ದೇಶದಂತಹ ಸಮೃದ್ಧವಾದ ದೇಶ ಇನ್ನೊಂದು ಯಾವುದೂ ಇಲ್ಲ. ಇದು ವಾಜಪೇಯಿ ಇದ್ದಾಗ ಆಗ್ಬೋದಾಗಿತ್ತು. ಇನ್ನು ಜೀವಂತ ನೋಡುವಂತೆ ಕುಮ ಇಲ್ಲ. ಮಾಸ್ಟೇಜ್ ಅಲ್ಲ ಅದು, ಒಟ್ಟೆ ಮೆಮೊರಿ ಇಲ್ಲ. ನನ್ ಕೆಲಸ ಮುಗಿತಂದ್ ಸುಮ್ಮನೆ ಕೂತ್ಬಿಟ್ಟ. ನನ್ ಕೆಲಸ ಮುಗಿತಂದ್ ಸುಮ್ಮನೆ ಕೂತ್ಬಿಡ. ಇಫ್ ನ್ಯಾಷನಲ್ ಹೈವೇ ಕುಡ್ ಬಿ ಮಟೀರಿಯಲೈಸ್ಡ್, ಗಂಗಾ ಆಲ್ಸೋ ಕುಡ್ ಹ್ಯಾವ್ ಬಿನ್ ಮಟೀರಿಯಲೈಸ್ಡ್. ನಾವು ಅಲೋ ಮಾಡಲಿಲ್ಲ, ಅವಕಾಶ ಕೊಡಲಿಲ್ಲ. ಸೊ ನ ರಾಷ್ಟ್ರ ಪ್ರಜ್ಞೆ ಅಲ್ಲ ಇಲ್ಲ, ನ ಅಂತ ಪ್ರಜ್ಞೆ ರಾಷ್ಟ್ರ ಪ್ರಜ್ಞೆ ಸಮಾಜ ಪ್ರಜ್ಞೆ ಯಾವುದು ಇಲ್ಲ. ಹೀಗಾಗಿ ಅವಿದ್ಯಾಕೃತ ಇದು ಹಿಂಗಾಗ್ತದೆ ನೋಡ್ಬೋದು. ಅಲ್ಲ ಇವು ತತ್ವಮ ಸೀತೆ ಆಯ್ತಾ, ಅಥ ಇದಾನಿ ಅವಿದ್ಯಾಕೃತ ಅಪರಮಾರ್ಥ ರೂಪಂ ಅವಿದ್ಯಾಕೃತ ರಜ್ಜು ಸರ್ಪಾದಿ ಸಮಂ ಉಕ್ತಂ ಪಾದತ್ರಯ ಲಕ್ಷಣಂ. ಇವೇ ನೀವು ಅಪರಮಾರ್ಥ ರೂಪ ಯಾವ ಪಾದತ್ರಯ, ಯಾವುದು ಪಾದತ್ರಯ? ವಿಶ್ವ ತೈಜಸ ಪ್ರಾಜ್ಞ. ವಿಶ್ವ ತೈಜಸ ಪ್ರಾಜ್ಞ ಈ ಪ್ರಥಮ ತ್ರಿಪಾದಗಳೇನಿವೆಯೋ, ಈ ಮೂರು ಪಾದತ್ರಯಗಳೇನಿವೆಯೋ, ಇವು ಅಪರಮಾರ್ಥ ರೂಪಂ ಅನಾತ್ಮ ರೂಪಂ ಬೀಜ ಅಂಕುರ ಸ್ಥಾನೀಯಂ. ಬೀಜ ಮೊಳಕೆ ಒಡೆದಂತಹ ಸ್ಥಿತಿಯಲ್ಲಿ ಬರ್ತಾವ ಈ ಮೂರು. ಬೀಜವು ಮೊಳಕೆ ಒಡೆದಂತಹ ಸ್ಥಾನದಲ್ಲಿ ಇವು ಮೂರು ಬರ್ತಾವೆ. ಯಾವು? ವಿಶ್ವ ತೈಜಸ ಪ್ರಾಜ್ಞ. ಜಾಗೃತಾವಸ್ಥೆಯಲ್ಲಿ ಇದ್ದವನು, ಸ್ವಪ್ನಾವಸ್ಥೆಯಲ್ಲಿ ಇದ್ದವನು, ಗಾಢ ನಿದ್ರೆಯಲ್ಲಿ ಇದ್ದವನು, ಜಾಗೃತ ಸ್ವಪ್ನಿ ಮತ್ತು ಸುಷುಪ್ತಿ ಸುಷುಪ್ತ. ಇವರೆಲ್ಲರೂ ಯಾರಿವರು? ತುರಿಯ ತುರಿಯದಲ್ಲಿಯ ಅವ್ಯಕ್ತವಾದ ಬೀಜ, ತುರಿಯವನ್ನ ಆಶ್ರಯಿಸಿಕೊಂಡಿರುವಂತಹ ಅವ್ಯಕ್ತವಾದ ಬೀಜ, ಅದು ಮೊಳಕೆ ಒಡೆದು ತಾನೇ ಸೃಷ್ಟಿ ಪ್ರಾರಂಭ ಆಗೋದು. ಅದನ್ನ ಹೇಳ್ತಾರ ನೀವು ಸ್ವಲ್ಪ ವಿಚಾರ ಮಾಡ್ರಿ. ಇದಕ್ಕ ಸಾಕಷ್ಟು ಎಲ್ಲ ವಿಷಯಗಳ ಸಂಗ್ರಹ ಇದೆ, ಎಲ್ಲ ಇದೆ. ನೀವು ಸ್ವಲ್ಪ ವಿಚಾರ ಮಾಡ್ರಿ. ನಾನು ಹಂಗೆ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೇನೆ. ಈ ವಿಷಯ ಸಾಕಷ್ಟು ಸಲ ಹೇಳಿ ಆಗಿದೆಲ್ಲ ತಿಳ್ಕೊಂಡಿರ್ತಾರೆ ಬಿಡು ಅಂತೇಳಿ. ಪಾದತ್ರಯ ಲಕ್ಷಣ ಬೀಜಾಂಕುರ ಸ್ಥಾನೀಯ ಅಥ ಇದಾನೀಂ ಅಬೀಜಾತ್ಮಕಂ ಪರಮಾರ್ಥ ಸ್ವರೂಪಂ ರಜ್ಜು ಸ್ಥಾನೀಯಂ ಸರ್ಪಾದಿಸ್ಥಾನೀಯ ಉಕ್ತ ಸ್ಥಾನತ್ರಯ ನಿರಾಕರಣೇನ ಆಹ ನಾಂತ ಪ್ರಜ್ಞಂ ಇತ್ಯಾದಿ. ಅದು ಅಪರಮಾರ್ಥ ರೂಪವಾಗಿದ್ದರೆ ಹಾಗಾದ್ರೆ ಪಾರಮಾರ್ಥಿಕ ರೂಪ ಯಾವುದು? ಪಾರಮಾರ್ಥಿಕ ರೂಪ ಅದು ಇನ್ನು ಅಂಕುರ ಆಗದೇ ಇದ್ದಂತಹ ಬೀಜ ಸ್ವರೂಪದಲ್ಲಿದ್ದಂತಹ ಪರಮಾರ್ಥ ಸ್ವರೂಪಂ. ಯಾವ ಪಾರಮಾರ್ಥಿಕ ಸ್ವರೂಪವನ್ನ ಆಶ್ರಯಿಸಿಕೊಂಡು, ಇನ್ನೊಂದ್ಸಲ ಕೇಳ್ಕೊಳ್ಳಿ, ಯಾವ ಪಾರಮಾರ್ಥಿಕ ಸ್ವರೂಪವನ್ನ ಆಶ್ರಯಿಸಿಕೊಂಡು ಒಂದು ಅವ್ಯಾಕೃತ ಬೀಜ ಅಂತ ಇದೆಯೋ, ಯಾವ ಆ ಬೀಜದಿಂದಾಗಿ ವ್ಯಾಕೃತ ಅನ್ನುವ ಚಿಗುರು ಒಡೆದಿದೆಯೋ, ಯಾವ ಆ ವ್ಯಾಕೃತ ಚಿಗುರು ಒಡೆಯುವಿಕೆಯಲ್ಲಿ ಈ ವೈಶ್ವಾನರ ತೇಜಸಃ ಪ್ರಾಜ್ಞ ಎನ್ನುವರು ಹೊರಗೆ ಬಂದಿದ್ದಾರೋ, ಆ ತತ್ವ ಏನಿದೆಯೋ ಅದು ಬೀಜಾತ್ಮಕ ತತ್ವ ಅಂತ ಇಲ್ಲಿ ಹೇಳಿದ್ದಾರೆ. ಅದು ಪಾರಮಾರ್ಥಿಕ ಸ್ವರೂಪದಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ? ರಜ್ಜಸ್ಥಾನೀಯಂ ಬೀಜ ಸರ್ಪಾದಿಸ್ಥಾನೀಯ ಅಲ್ಲಿ ಬೀಜಾಂಕುರ. ರಜ್ಜಸ್ಥಾನೀಯವಾಗಿದ್ದದ್ದು ಬೀಜ, ಅಲ್ಲಿಂದ ಹೊರಗೆ ಬಂದದ್ದು ಅದು ಸರ್ಪಾದಿಗಳು. ಏನದು? ಅದು ಬೀಜಾಂಕುರ. ಈಗ ಸ್ಥಾನತ್ರಯ ನಿರಾಕರಣೇನ ಉಕ್ತ ಸ್ಥಾನತ್ರಯ ನಿರಾಕರಣೇನ. ಸ್ಥಾನತ್ರಯ ಅಂದ್ರೆ ಯಾವುದು? ವಿಶ್ವ ತೇಜಸ ಪ್ರಾಜ್ಞ. ಸ್ಥಾನತ್ರಯಗಳಲ್ಲವು, ಸ್ಥಾನತ್ರಯ ಅಭಿಮಾನಿಗಳು. ಸ್ಥಾನತ್ರಯಗಳು ಜಾಗೃತ ಸ್ವಪ್ನ ಸುಷುಪ್ತಿ, ಇವು ಸ್ಥಾನತ್ರಯಗಳು. ಸ್ಥಾನತ್ರಯಗಳು ಬೇರೆ, ಸ್ಥಾನತ್ರಯ ಅಭಿಮಾನಿಗಳು ಬೇರೆ. ಮತ್ತೆಲ್ಲ ಅಭಿಮಾನಿಗಳಂದ್ರೇನು? ಅದರಲ್ಲಿ ಅಭಿಮಾನವನ್ನು ಹೊಂದಿದವು. ಈ ಸ್ವಪ್ನಿಗೇನು ಜಾಗೃತದ ಅಭಿಮಾನ ಇರೋದಿಲ್ಲ. ಹಾ, ಎಚ್ಚರಾವಸ್ಥೆಯಲ್ಲಿದ್ದಂತಹ ಇವನಿಗೆ ಸ್ವಪ್ನದ ಅಭಿಮಾನ ಏನೂ ಇರೋದಿಲ್ಲ. ಸುಮ್ಮನೆ ಇವರಿನ್ನೂ ಸ್ವಪ್ನನೇ ಬಿಟ್ಕೊಟ್ಟಿಲ್ಲ, ಹಿಂಗಾಗಿ ಅಭಿಮಾನ ಪಡ್ತಾರ ಅಷ್ಟೇ. ನಾನು ಅಂತ ಕನಬಿತ್ತು, ಅವನಿಂದ ಕನಬಿತ್ತು, ಇದು ಅಭಿಮಾನದ ಮಾತು. ಸ್ವಪ್ನ ಬಿಟ್ಕೊಟ್ಟಿರೋದಿಲ್ಲ. ಸೊ ಅವರವರಿಗೆ ಅವರವರ ಸ್ಥಾನದಲ್ಲಿ ಅಭಿಮಾನ. ವೈಶ್ವಾನರನಿಗೆ ಜಾಗೃತ ಸ್ಥಾನದಲ್ಲಿ ಅಭಿಮಾನ, ತೈಜಸ್ಸನಿಗೆ ಸ್ವಪ್ನದಲ್ಲಿ ಅಭಿಮಾನ, ಪ್ರಾಜ್ಞನಿಗೆ ಸುಷುಪ್ತಿಯಲ್ಲಿ ಅಭಿಮಾನ. ಸೊ ರಜ್ಜಸ್ಥಾನೀಯಂ ಅದು ಅಪರಮಾರ್ಥ, ಸರಿ ಪರಮಾರ್ಥ. ಸರ್ಪಾದಿಸ್ಥಾನೀಯ ಅದು ಅಪರಮಾರ್ಥ. ರಜ್ಜಸ್ಥಾನೀಯ ಅದು ಪರಮಾರ್ಥಿಕ. ಆಮೇಲೆ ಸಪ್ತ ಸರ್ಪಾದಿಸ್ಥಾನೀಯದಲ್ಲಿದ್ದದ್ದು ಅದು ಅಪರಮಾರ್ಥ, ಅನಾತ್ಮ. ಹಾಗೆ ಅದನ್ನ ಉದಾಹರಣೆಯನ್ನು ಜೋಡಿಸಿದ್ದಾರೆ. ಸರ್ಪಾದಿಸ್ಥಾನ ಉಕ್ತ ಸ್ಥಾನತ್ರಯ ನಿರಾಕರಣೆ ಆಹ ಏನಂತ ಅವ ತುರಿಯ ಹೇಗಿದ್ದಾನವ? ನ ಅಂತ ಪ್ರಜ್ಞ ನ ಬಹಿಷ್ಪ್ರಜ್ಞ ಅಂತ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ. ನನು ಆತ್ಮನಃ ಚತುಷ್ಪಾತ್ವಂ ಪ್ರತಿಜ್ಞಾಯ ಪಾದತ್ರಯ ಕಥನೇನೈವ ಚತುರ್ಥಸ್ಯ ಅಂತಃಪ್ರಜ್ಞಾದಿ ಅಂತಃಪ್ರಜ್ಞಾದಿಭ್ಯಃ ಅನ್ಯತ್ವೇ ಸಿದ್ಧೇ ನ ಅಂತಃಪ್ರಜ್ಞಂ ಇತ್ಯಾದಿ ಪ್ರತಿಷೇಧ ಅನರ್ಥಕ. ಈಗ ನಾಲ್ಕು ಪಾದಗಳು ಅಂತ ನೀವು ಹೇಳಿದ್ರ, ಆತ್ಮ ಚತುಷ್ಪಾದ. ಈ ನಾಲ್ಕು ಪಾದಗಳು ಅಂತ ಹೇಳಿದ ನಂತರ ಏನ್ ಮಾಡಿದ್ರಿ? ಮೂರು ಪಾದಗಳನ್ನ ಪ್ರತಿಷೇಧ ಮಾಡಿದ್ರಿ. ಆತ್ಮನಃ ಚತುಷ್ಪಾದಂ ಪ್ರತಿಜ್ಞಾಯ ಪಾದತ್ರಯ ಕಥನೇನೈವ, ಮೂರು ಪಾದಗಳನ್ನ ತಿಳಿಸಿ ವಿವರಿಸಿ ವಿವರಿಸಿ ಆ ಮೂಲಕವಾಗಿ ಏನ್ ಮಾಡಿದ್ರಿ ನೀವು ಅಂತಂದ್ರೆ ನಿರಾಕರಣೆ ಮಾಡಿದ್ರಿ. ಆ ಮೂರು ನಿರಾಕರಣೆ ಮಾಡಿದಾಗ ಏನಾಯ್ತು? ನಾಲ್ಕನೇ ತುರಿಯ. ಮೂರನೇ ನಿರಾಕರಣೆ ಮಾಡಿದ ತಕ್ಷಣನೇ ನಾಲ್ಕನೇ ತುರಿಯ. ಅಷ್ಟು ಸಹಜವಾಗಿ ಗೊತ್ತಾಗ್ಬಿಡ್ತದೆ. ನೀವು ನಾ ಅಂತ ಪ್ರಜ್ಞಾ ಅಂತ ಮತ್ತೆ ಯಾಕೆ ಅದನ್ನ ಹೇಳಲಿಕ್ಕೆ ಶುರು ಮಾಡಿದ್ರಿ? ಯಾವುದನ್ನ? ತುರಿಯವನ್ನ ಪುನಃ ನೀವು ಯಾಕೆ ಹೇಳ್ತಾ ಇದ್ದೀರ? ಅಂತ ಪ್ರಜ್ಞಾದಿಭ್ಯ ಅನ್ಯತ್ವೇ ಸಿದ್ಧಿ, ಸಹಜವಾಗಿ ಸಿದ್ಧವಾಗಿ ಹೋಗ್ತದೆ. ಈ ಮೂರು ಪಾದಗಳು ನಾನಲ್ಲ ಅಂದ್ಮೇಲೆ ನಾಲ್ಕವರ್ಯಾ ಮೂರು ನೀವಲ್ಲ ಅಂದ್ರೆ ಅರ್ಥೇನು ನೋಡಿ ಎಷ್ಟು ಸಹಜ. ನಾಲ್ಕವರ ಮೂರು ನೀನಲ್ಲ, ಇಲೆಕ್ಟ್ರಿಕಲ್ ವೈರ್ ಮನ್ ಇರ್ತಾರ ಅವ್ರು ಲೈನ್ ಮನ್ ಅಂತಾರೆ, ಲೈನ್ ಅದು ದೊಡ್ಡ ಕೇಬಲ್ ಬಸ್ಟ್ ಆಗಿ ಅವ ಒಬ್ಬ ಸಾಹೇಬ ಒಬ್ಬ ಅಸಿಸ್ಟೆಂಟ್ ಬರ್ತಾರ ಆಗಿತಾನೆ ಆ ಇಲ್ಲೇ ಇದೇ ಜಾಗ ನೋಡ್ಕೊ ಅಂತ ಸುಬ್ರಾಜ್ ಹೇಳ್ತಾನೆ ಆಗಿತಾನೆ ಕದ್ದು ಕೊಡ್ತಾನೆ. ಆಮೇಲೆ ಸಾವಿರ ಕೆಳಗಿಳಿಲ್ಲ ಅಂತಾನೆ, ಹಾ ಇಳಿಪ್ಪ ಸಾವಿರ ವೈರ್ ಚೆಕ್ ಮಾಡ್ಲ ಮಾಡಪ್ಪ ಹಳದಿದ ಏನ್ ಆಗಿಲ್ರಿ ಸರಿಯಾದ ವೆರಿ ಗುಡ್ ಮುಂದ ಕೆಂಪ್ ಕೆಂಪಿದ ನೋಡಪ್ಪ ಕೆಂಪದ್ರಿ ಅದ ಚಲೋ ಅದ್ರಿ ಏನಾಗಿಲ್ರಿ ಬಸ್ಟ್ ಆಗಿಲ್ರಿ. ಆಮೇಲೆ ಬಿಳಿ ಹೆಂಗದ ನೋಡಪ್ಪ ಏ ಅದು ಬರಬರ ಐತ್ರಿ ಏನಾಗಿಲ್ರಿ ಹೇ ನಾಲ್ಕು ಮಿನಿಟ್ ಮುಟ್ಬೇಡ ಅರ್ಥ ಆಯ್ತು. ಇವ್ ಯಾರು ಹೇಳೋ ಮುಟ್ಬೇಡ ಅಂತೀರಿ? ನಾವು ಮುಟ್ಟದೇ ಅಲ್ಲವ, ಯಾಕಂದ್ರೆ ಮೂರು ಏನಾಗಿಲ್ಲ ಅಂದ್ಮೇಲೆ ನಾಲ್ಕದಾಗಿರ್ಲಿಕ್ಕೆ ಬೇಕೆ. ಹಂಗೆ ಈ ಮೂರು ಪಾದಗಳು ನೀನಲ್ಲ ಅಂದ್ಮೇಲೆ ನೀವೇನ್ ನನಗೆ ಹೇಳೋದು ನಾನು ತುರಿಯ ಅಂತೇಳಿ? ನನ್ನ ನಾಲ್ಕನೇ ದಾರಿ ಗೊತ್ತಾಗಿರ್ತದೆ ನನಗೆ ಅಂತಲ್ಲ. ಡೋಂಟ್ ಟಚ್ ದ ಬಹಳ ಚಂದದ ನಾ ಅಂತ ಪ್ರಜ್ಞೆ ಅದಕ್ಕೆ ನಾ ಅಂತ ಪ್ರಜ್ಞಾದಿಭ್ಯ ಅನ್ಯತ್ವೇ ಸಿದ್ಧೆ ನಾ ಅಂತ ಪ್ರಜ್ಞೆ ಇತ್ಯಾದಿ ಪ್ರತಿಷೇಧ ಅನರ್ಥಕ. ಅದು ಅದನ್ನ ಪ್ರತಿಷೇಧ ಮಾಡುವುದರಲ್ಲಿ ಏನು ಅರ್ಥ ಇಲ್ಲ. ಏನಂತ ನಾಂತ ಪ್ರಜ್ಞೆ ಅದು ನೀನಲ್ಲ ಅದು ನೀನಲ್ಲ ಅದು ನೀನಲ್ಲ ಇದು ನೀನು ಅನ್ನೋದನ್ನ ಸಹಜವಾಗಿ ಸಿದ್ಧ ಆಗಿಬಿಟ್ಟಿದೆ, ನೀವೇನ್ ಹೇಳೋದು ಅದಕ್ಕೆ ಅಂತ ಪ್ರಶ್ನಿಸುವ ಸಾಧ್ಯತೆ ಇದೆ. ಅದಕ್ಕಾಗಿ ಉತ್ತರ ಕೊಡ್ತಾರೆ ನ. ಏನ್ ಉತ್ತರ? ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವತ್ ಪ್ರತಿಪಿಪಾದೇಶಿ ತತ್ವಾತ್ ತತ್ವಮಸಿ ಇತಿವತ್. ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ಸರ್ಪ ಇತ್ಯಾದಿಗಳ ಆರೋಪವನ್ನ ಆರೋಪ ಎಂದು ನಿಶ್ಚಯಿಸುವುದರ ಮೂಲಕವಾಗಿ ಅವೆಲ್ಲವೂ ಅಧ್ಯಾರೋಪಿತ ಎಂದು ನಿಶ್ಚಯಿಸುವ ಮೂಲಕವಾಗಿ ಇದು ರಜ್ಜುವೇ ಎನ್ನುವುದು ರಜ್ಜು ಸ್ವಲ್ಪ ಪ್ರತಿಪತ್ತಿವತ ಅದು ಜ್ಞಾನವು ಹೇಗಾಗುತ್ತದೋ ಹಾಗೆ ತ್ರೀ ಅವಸ್ಥಸ್ಯ ಏವ ಆತ್ಮನಃ ತ್ರಿಯತ್ವೇನ ಪ್ರತಿಪಿಪಾದೇಶ ತತ್ವಾದ ಇವು ಮೂರು ಅವಸ್ಥೆಗಳು ನೀನಲ್ಲ ಅನ್ನುವುದನ್ನು ಹೇಳುವುದರ ಮೂಲಕವಾಗಿ ತುರಿಯತ್ವ ಅನ್ನುವಂಥದ್ದು ಅದು ಸ್ಪಷ್ಟವಾಗಿಯೇ ಆಗುತ್ತದೆ. ಅದು ಇಲ್ಲಿ ಎರಡನೇ ಮಾತಿಲ್ಲ, ಮತ್ತೊಂದ್ಸಲ ಹೇಳ್ತೀನಿ. ಸರ್ಪಾದಿ ವಿಕಲ್ಪಗಳು ಇವು ಆರೋಪಿತ ಇವು ಸತ್ಯ ಅಲ್ಲ ಅನ್ನುವುದರ ಮೂಲಕವಾಗಿ ಏನಾಗ್ತದೆ ರಜ್ಜು ಸ್ವರೂಪ ಪ್ರತಿಪತ್ತಿ ಹೇಗೆ ಸರ್ಪ ಅಲ್ಲ ಅಂದ ಮೇಲೆ ಇದು ರಜ್ಜು ಅನ್ನೋದು ಹೇಗೆ ಸಹಜವಾಗಿ ಆಗುತ್ತದೆಯೋ ಹಾಗೆಯೇ ಇದು ಇದು ಇದು ಮೂರು ಮೂರು ಪಾದಗಳು ಇದು ಅಲ್ಲ ಅಂತ ಯಾವಾಗ ಸ್ಪಷ್ಟವಾಗ್ತದೆ ಆವಾಗ ಇದು ತುರಿಯ ಆತ್ಮ ಅನ್ನೋದು ಸಹಜವಾಗಿಯೇ ಅದು ಸ್ಪಷ್ಟವಾಗುತ್ತದೆ. ತ್ರಿ ಅವಸ್ಥಸ್ಯೇವ ಆತ್ಮನಃ ತುರಿಯತ್ವೇನ ಪ್ರತಿಪಾದೇಶಿತ್ವ ಮೂರು ಅವಸ್ಥೆಗಳಲ್ಲಿದ್ದದ್ದು ತುರಿಯನೇ ಆದರೆ ಮೂರು ಅವಸ್ಥೆಗಳು ಸಂಬಂಧ ಇಲ್ಲ ಅಂತ ಯಾವಾಗ ಆಗ್ತದೋ ಆವಾಗ ತುರ್ಯ ಹೇಗಿದ್ದಾನೆ ಹಾಗೆ ಉಳಿತಾನೆ. ತುರ್ಯನು ಪ್ರತಿಪಾದಿಸಿತ್ವಾದ ಜ್ಞಾನವೂ ಆಗುತ್ತದೆ. ಇದನ್ನೇ ತತ್ವಮಸಿ ಮಹಾವಾಕ್ಯ ಹೇಳುತ್ತದೆ. ಏನಂತ ಹೇಳ್ತದೆ, ತತ್ವಮಸಿ ಇವತ್ ಆ ಪರಮಾತ್ಮನು ನೀನೇ ಆಗಿದ್ದೀಯ. ಯದಿ ತ್ರೈ ಅವಸ್ಥಾತ್ಮ ವಿಲಕ್ಷಣ ತುರಿಯಂ ಅನ್ಯತ ತತ್ ಪ್ರತಿಪತ್ತಿ ದ್ವಾರ ಅಭಾವಾತ್ ತತ್ ಪ್ರತಿಪತ್ತಿ ದ್ವಾರ ಅಭಾವಾತ್ ಶಾಸ್ತ್ರ ಉಪದೇಶ ಅನರ್ಥಕ್ಯಂ ಏನರ್ಥ ಶೂನ್ಯತಾ ಆಪತ್ತಿರುವ. ಈ ಚಂದ್ರದ ನೋಡಿ, ಈ ಮೂರು ಪಾದಗಳು ಹೊರತುಪಡಿಸಿ ಆತ್ಮನು ಬೇರೆ ಅಂತಾಗಿದ್ದಾರೆ. ರಿಪೀಟ್, ಈ ಮೂರು ಅವಸ್ಥೆಗಳು ಹೊರತುಪಡಿಸಿ ಆತ್ಮನು ಬೇರೆ ಅಂತಾಗಿದ್ದಾರೆ. ಈಗ ಮಹಾವಾಕ್ಯ ಉಪದೇಶ ಯಾರಿಗಾಗಿ ಮಾಡಬೇಕು? ಅಥವಾ ಆತ್ಮನನ್ನು ಅರಿತುಕೊಳ್ಳಿಕ್ಕೆ ಮಾರ್ಗ ಯಾವ? ಮತ್ತೊಂದು ಸಲ, ಈಗ ನಾವು ಎಚ್ಚರದಲ್ಲಿ ಕೂತ್ಕೊಂಡು ಜಾಗೃತಾವಸ್ಥೆ, ಹೌದಾ? ಈ ಜಾಗೃತಾವಸ್ಥೆ ಅಭಿಮಾನಿಯಾದ ಯಾವನು? ವಿಶ್ವ ಇದ್ದಾನೆ. ಇವನು, ಇವನನ್ನು ಹೊರತುಪಡಿಸಿ ಆತ್ಮ ಅನ್ನೋದು ಬೇರೆ ಆಗಿದೆ ಅಂತಂದ್ರೆ ಆ ಆತ್ಮನ ತಿಳಿದುಕೊಳ್ಳಿಕ್ಕೆ ದ್ವಾರ ಯಾವುದು? ಬೇರೆ ವಿಶ್ವನನ್ನ ಹೊರತುಪಡಿಸಿ ಆತ್ಮ ಅನ್ನೋದು ಬೇರೆ ಆಗಿತ್ತು ಅಂದ್ರೆ ಆ ಆತ್ಮನ ತಿಳ್ಕೊಳ್ಳಿಕ್ಕೆ ದಾರಿ ಯಾವುದು? ಮೊದಲನೇ ಪ್ರಶ್ನೆ, ಯಾರಿಗೆ ದಾರಿ? ಯಾರಿಗೆ ದಾರಿ ಬೇಕಾಗಿದೆ ನಿಮಗೆ? ತಿಳ್ಕೊಂಬವನಿಗೆ ದಾರಿ ಬೇಕು. ತಿಳ್ಕೊಂಬವನು ವಿಶ್ವನನ್ನು ಬಿಟ್ಕೊಟ್ಟು ಬೇರೆ ಇದ್ದ, ಬೇರೆ ಮಾಡಿಬಿಟ್ರು ಅವನಿಗೆ. ಯಾವನಿಗೆ ಇಲ್ಲಿ ಇದ್ಕೊಂಡು ತಿಳ್ಕೋಬೇಕಾಗಿದೆಯೋ ಅವನನ್ನು ಬೇರೆ ಇಟ್ಬಿಟ್ರಿ. ಎಲ್ಲಿದೆ ದ್ವಾರ? ದ್ವಾರನ ಇಲ್ಲ ಅಂದ್ರೆ ಇಲ್ಲಿ ಶಾಸ್ತ್ರ, ಇಲ್ಲಿ ಗುರು, ಇಲ್ಲಿ ಶಿಷ್ಯ, ಯಾವುದು? ಎಲ್ಲಿದೆ ದ್ವಾರ? ದ್ವಾರ ಇಲ್ಲ ಅಂದ್ರೆ ಶೂನ್ಯ ಆಗುದಿಲ್ಲ. ಉತ್ತರ ದ್ವಾರ ಇಲ್ಲ ಅಂತಲ್ಲ, ಆತ್ಮನನ್ನ ಹೊರತುಪಡಿಸಿ ವಿಶ್ವನನ್ನ ನಾವು ಗುರುತಿಸ್ಲಿಕ್ಕೆ ಆಗುದಿಲ್ಲ. ವಿಶ್ವನ ಗುರುತಿಸ್ಲಿಕ್ಕೆ ಅಲ್ಲ, ಆತ್ಮ ಇದ್ದಾನೆ. ಅವ ಆತ್ಮ ಮೂರು ಬಿಟ್ಕೊಟ್ ಬೇರೆ ಎಲ್ಲೋ ಇಲ್ಲ. ವಾದ ಏನಿದೆ, ಅದು ವಿಶ್ವನೇ ಇರಲಿ, ಅದು ತೈಜಸ್ಸನೇ ಇರಲಿ, ಅದು ಪ್ರಾಜ್ಞನೇ ಇರಲಿ, ಇವ್ರನ್ನ ಬಿಟ್ಕೊಟ್ಟು ಆತ್ಮ ಅನ್ನೋದು ಬೇರೆ ಆಗಿತ್ತು ಅಂತಂದ್ರೆ ಅವನಿಗೆ ಅವನನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಯಾವ ದ್ವಾರಗಳೇ ಇಲ್ಲ. ನಿರರ್ಥಕ ಆಗ್ತದೆ ಶಾಸ್ತ್ರ, ನಿರರ್ಥಕ ಆಗ್ತದೆ ಉಪದೇಶ, ನಿರರ್ಥಕ ಆಗ್ತದೆ ಪರಂಪರಾ, ನೀವು ನಿರರ್ಥಕ ಆಗ್ತದೆ ಸಿದ್ಧಾಂತ, ನಿರರ್ಥಕ ಆಗ್ತದೆ. ಅದನ್ನು ಸಾರ್ಥಕ ಮಾಡಬೇಕು ಅಂತಂದು ನಾವು ಆತ್ಮನ ತಂದಿಡ್ಬೇಕಾಗಿಲ್ಲ. ಅದು ಸ್ವಲ್ಪ ಇಣಿಕೆ ನೋಡಿದ್ದಾರೆ ಗೊತ್ತಾಗ್ತದೆ, ಆತ್ಮನ ಹೊರತುಪಡಿಸಿ ವಿಶ್ವನು ಇಲ್ಲೇ ಇಲ್ಲ. ಆತ್ಮನನ್ನ ಹೊರತುಪಡಿಸಿ ವಿಶ್ವ ಎಲ್ಲೂ ಇಲ್ಲ. ಎಲ್ಲಿ ವಿಶ್ವ ಇದ್ದಾನೋ ಅಲ್ಲಿ ಆತ್ಮನೇ ಇದ್ದಾನೆ. ಆತ್ಮನನ್ನು ಹೊರತುಪಡಿಸಿ ಅಂದ್ರೆ ನಾನು ಅನ್ಕೊಳ್ರಿ, ಆತ್ಮ ಶಬ್ದ ನಾನು, ನನ್ನನ್ನು ಹೊರತುಪಡಿಸಿ ವಿಶ್ವ ಇದ್ದಾನ? ಮತ್ತೊಂದು ಅದೇ ಲೆಕ್ಕಾಚಾರ ಬರ್ತೇನೆ ನಾನೀಗ. ನನ್ನನ್ನು ಹೊರತುಪಡಿಸಿ ವಿಶ್ವ ಇದ್ದಾನ? ನನ್ನನ್ನು ಹೊರತುಪಡಿಸಿ ತೇಜಸ ಇದ್ದಾನ? ನನ್ನನ್ನು ಹೊರತುಪಡಿಸಿ ಪ್ರಾಜ್ಞೆ ಇದ್ದಾನ? ಈ ನನ್ನನ್ನು ಹೊರಗಿಟ್ಬಿಟ್ಟೆ ತಿಳ್ಕೊಂಬ ಯಾರು ಅರ್ಥಾಗ್ಲಿಲ್ಲ. ಹೀಗಾಗಿ ಸಂಪ್ರದಾಯ ಸಾರ್ಥಕ ಯಾವಾಗ ಆಗ್ತದಂದ್ರೆ ನೀವು ಹೊರಗಿಡಬಾರದು. ಜನ ದ್ವಿತೀಯ ಅಂತ ಮಾಡೇ ಇಟ್ಬಿಡ್ತಾರೆ ಪರಮಾತ್ಮನನ್ನ. ಹೇಗೆ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇರೋದು? ಭಾವಿಸೋದು ಬೇರೆ, ಭಗವತ್ ತತ್ವದ ಜ್ಞಾನ ಆಗೋದು ಬೇರೆ. ಭಾವಿಸೋದು ಭಗವಂತನನ್ನ, ತಿಳಿಯೋದು ಭಗವತ್ ತತ್ವ. ಬರ್ಕೊಳ್ಳಿ. ಓ ಇವೆಲ್ಲ ಗೋಲ್ಡನ್ ವರ್ಡ್ಸ್, ಮತ್ ಮತ್ ಬಾಂಗ್ ಬರಂಗಿದವು. ಭಾವಿಸುವುದು ಭಗವಂತನನ್ನ, ತಿಳಿಯುವುದು ತತ್ವವನ್ನು. ಭಾವಿಸಿದ ಭಗವಂತ ಅನೇಕ, ತಿಳಿಯಬೇಕಾದ ತತ್ವ ಒಂದೇ. ಆಹಾ, ಗೋಲ್ಡನ್ ವರ್ಡ್ಸ್. Yeah, I just love. ಎರಡು ಟೈಮಲ್ಲಿ ಬರ್ತಾವ ನೋಡು ಇಂಥ ವಾಕ್ಯಗಳು ನನ್ನ ಮಾಯ ಬಾಯಿಂದ. ಒಂದು ಉಪನ್ಯಾಸ ಮಾಡ್ಬೇಕಾದ್ರೆ ಅದ್ರೊಳಗೂ ಭಾಷೆ ವ್ಯಾಖ್ಯಾನ ಮಾಡ್ಕೊಂಡು ಬರ್ತಾವ. ಇನ್ನೊಂದು ನೀವು ಪುಸ್ತಕ ಕೊಡ್ತಿರಲ್ಲ, ಇನ್ನ ಬರ್ದು ಕೊಡ್ರಿ ಸ್ವಾಮಿ ಅಂತ. ಅವಾಗ ವಾಕ್ಯ ಟೈಮ್ನಾಗ ಒಟ್ಟ ಬರಂಗಿಲ್ಲ. ನಾನು ಎಷ್ಟು ಪ್ರಯತ್ನ ಮಾಡ್ತೇನೆ, ಬರೋದೇ ಇಲ್ಲ. ಹೋಗಿ ಬಿಡಾತಿ, ಬಂದ್ರೆ ಏನು ಬರ್ತೀವಿ. ಈ ಎರಡು ಸಿಕ್ ನೋಡು ನಿಮಗೆ, ಈಗ ಏನೇನು ಸಿಕ್ ನಿಮಗೆ, ಬೀಜಾತ್ಮಕ ಅಬೀಜಾತ್ಮಕ, ಗೊತ್ತಾಯ್ತಾ? ಅನಾತ್ಮ ಮತ್ತು ಆತ್ಮ. ಆತ್ಮನಃ ಚತುಷ್ಪಾತ್ವಂ ಪ್ರತಿಜ್ಞಾಯ, ಆತ್ಮನಿಗೆ ನಾಲ್ಕು ಪಾದಗಳಿವೆ ಅಂತ ನೀವು ಪ್ರತಿಜ್ಞೆಯನ್ನು ಮಾಡಿ ಪಾದತ್ರಯ ಕಥನೇನೈವ, ಮೂರು ಪಾದಗಳನ್ನು ವಿವರಿಸುವುದರ ಮೂಲಕವಾಗಿ ಚತುರ್ಥಸ್ಯ ನಾಲ್ಕನೇದ್ದು ಅಂತ ಪ್ರಜ್ಞಾದಿಭ್ಯ ಅನ್ಯತ್ವೇ ಸಿದ್ಧೆ, ಅದು ಬೇರೆ ಇದೆಪ್ಪ, ಅದು ಅಂತಃಪ್ರಜ್ಞೆ ಅಲ್ಲ, ಅದು ಬಹಿಷ್ಪ್ರಜ್ಞೆ ಅಲ್ಲ ಅಂತ ಅದನ್ನು ಬೇರೆನೆ ಮಾಡಿಟ್ಟು ಇಟ್ಟಿದ್ದೆ. ಆದರೆ ನಾಂತ ಪ್ರಜ್ಞೆ ಇತ್ಯಾದಿ ಪ್ರದೇಶದ ಅನರ್ಥಕ, ಇವೆಲ್ಲಕ್ಕಿಂತಲೂ ಒಳಗೆ ಅದು ಇದೆ ಅಂತ ಬೇರೆ ಮಾಡಿಟ್ಟು ಅದು ನಾಂತ ಪ್ರಜ್ಞೆ ಅದ ಒಳಗಿರ್ಬೇಕು, ಯಾಕೆ ಅದು ಒಳಗಿಲ್ಲ ಅಂತ ಹೇಳ್ಬೇಕು. ಅಂತಃಪ್ರಜ್ಞನಾಗಿ ಒಳಗಿದ್ದಾನೆ ಅವನು, ನಾಂತ ಪ್ರಜ್ಞೆ ಅನ್ಸಿಕೊಂಡಿದ್ದಾನೆ. ಅಂತ ಎಲ್ಲವುಗಳಿಂತಲೂ ಒಳಗಿದ್ದಾನೆ ಅಂತ ಹೇಳೋದು ಯಾಕೆ, ಆಮೇಲೆ ಅವನು ನಾಂತ ಪ್ರಜ್ಞೆ ಅಂತ ಹೇಳೋದು ಯಾಕೆ, ಇದು ಇಲ್ಲಿ ಸಂದೇಹ. ಅದಕ್ಕೆ ಉಪಯೋಗ ಕೊಡ್ತಾರೆ, ಅಂಥದ್ದು ಸಂದೇಹಕ್ಕೆ ಅವಕಾಶ ಇಲ್ಲ. ನ ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜು ಸ್ವರೂಪ ಪ್ರತಿಪತ್ತಿವತ ತ್ರೀ ಅವಸ್ಥಸ್ಯ ಇವ ಆತ್ಮನಃ ತುರೀಯತ್ವೇನ ಪ್ರತಿಪಿಪಾದೈಷಿ ತತ್ವಾತ್ ಸರ್ಪಾದಿ ವಿಕಲ್ಪಗಳನ್ನ ಪ್ರತಿಷೇಧ ಮಾಡುವುದರ ಮೂಲಕವಾಗಿ, ಸರ್ಪಾದಿ ವಿಕಲ್ಪಗಳನ್ನ ಪ್ರತಿಷೇಧ ಮಾಡುವುದರ ಮೂಲಕವಾಗಿ ರಜ್ಜು ಸ್ವರೂಪದ ಪ್ರತಿಪತ್ತಿ ಸಾಧ್ಯವಿದೆ. ಜ್ಞಾನ ಪ್ರತಿಪತ್ತಿ ಅಂದ್ರೆ ಜ್ಞಾನ, ರಜ್ಜು ಸ್ವರೂಪ ಪ್ರತಿಪತ್ತಿವತ ಅವುಗಳನ್ನು ಬೇರೆ ಮಾಡುವ ಮೂಲಕವಾಗಿ ರಜ್ಜುವಿನ ಜ್ಞಾನವಾಗುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಪಸ್ಥಾನದೊಳಗೆ ಯಾವ್ದು ಇಡ್ತೀರಿ, ತ್ರೀ ಅವಸ್ಥಸ್ಯ ಇವ, ಸರ್ಪಸ್ಥಾನದೊಳಗೆ ಯಾವ್ದು ಇಡ್ತೀರಾ, ಮೂರು ಅವಸ್ಥೆಗಳು, ತ್ರೀ ಅವಸ್ಥಸ್ಯ ಇವ ಆತ್ಮನಃ. ಆ ಮೂಲಕವಾಗಿ ತುರಿಯತ್ವಿನ ಪ್ರತಿಪಿಪಾದೈಷಿ ತತ್ವಾತ್ ಅದರ ಸ್ಪಷ್ಟತೆ ಉಂಟಾಗುತ್ತದೆ. ಈಗ ರಜ್ಜು ಸ್ಥಾನದೊಳಗೆ ಯಾವುದನ್ನು ಇಡ್ತೀರಿ, ತುರಿಯ, ಇದು ಅರ್ಥ ಆಯ್ತಲ್ಲ ನಮಗೆ. ಈಗ ಸರ್ಪಸ್ಥಾನದೊಳಗೆ ಮೂರು ಅವಸ್ಥೆಗಳನ್ನ, ತುರಿಯ ಸ್ಥಾನದೊಳಗೆ ರಜ್ಜು ಸ್ಥಾನದೊಳಗೆ ತುರಿಯ ಅವಸ್ಥೆ. ತತ್ತಮಸಿ ಇತಿವತ್, ತತ್ತಮಸಿ ಮಹಾವಾಕ್ಯವು ಈ ಪ್ರಕಾರವಾಗಿ ಜಿಜ್ಞಾಸ ಮಾಡುತ್ತದೆ. ಯದಿ ತ್ರೀ ಅವಸ್ಥಾತ್ಮ ವಿಲಕ್ಷಣ ತುರಿಯಂ, ತ್ರೀ ಅವಸ್ಥಾತ್ಮ ವಿಲಕ್ಷಣ ತುರಿಯಂ, ಅನ್ಯತ್ ತತ್ ಪ್ರತಿಪತ್ತಿ ದ್ವಾರ ಅಭಾವಾತ್ ಶಾಸ್ತ್ರ ಉಪದೇಶ ಅನರ್ಥಕ್ಯಂ ಶೂನ್ಯತಾ ಪತ್ತಿರ್ವಾ ಶೂನ್ಯತಾ ಆಪತ್ತಿ ಶೂನ್ಯತ್ವ ಬಂದುಬಿಡ್ತದೆ ಒಂದು ವೇಳೆ ಯಾವಾಗ ಬರ್ತದೆ ಶೂನ್ಯತ್ವ ನೋಡಿ ಸುಂದರವಾಗಿದೆ ಎಲ್ಲಿ ಒಂದು ವೇಳೆ ಸ್ತ್ರೀ ಅವಸ್ಥಾತ್ಮ ವಿಲಕ್ಷಣ ತುರ್ಯ ಮೂರು ಅವಸ್ಥೆಗಳನ್ನ ಹೊರತುಪಡಿಸಿ ತುರ್ಯ ಅನ್ನೋದು ಬೇರೆ ಇದೆ ಅಂತ ಆಗಿದ್ದೆ ಆದರೆ ಅದನ್ನ ತಿಳಿದುಕೊಳ್ಳಲಿಕ್ಕೆ ದ್ವಾರವೇ ಇಲ್ಲ ಯಾಕೆ ತಿಳ್ಕೊಳ್ಳೋನೇ ಇಲ್ಲ ತಿಳ್ಕೊಳ್ಳೋ ಕೆಲಸ ಯಾವಾಗ ಆಗ್ತದೆ ಜಾಗೃತದಲ್ಲಿ ಆಗ್ತದೆ ಸ್ವಪ್ನದಲ್ಲಿ ಆದ್ರೂ ಆಗ್ತದೆ ಗಾರ್ಡನ್ ಆಗ್ತದೆ ಇಟ್ಕೊಂಬೋದು ತಿಳ್ಕೊಳ್ಳೋದು ಅಂತೇನಿ ಆ ತಿಳ್ಕೊಳ್ಳುವವನ ತಿಳ್ಕೊಳ್ಳುವ ಸಂದರ್ಭದಲ್ಲಿಯೇ ತಿಳ್ಕೊಳ್ಳುವವನನ್ನ ಬೇರೆ ಮಾಡಿ ಇಟ್ಬಿಟ್ಟದ್ದೇ ಆದರೆ ಅದನ್ನು ತಿಳ್ಕೋಬೇಕು ಅನ್ನೋನು ಯಾರಿದ್ದ ಅವ ಇದ್ರ ನಾನೇ ಅದನ್ನು ತಿಳಿಸಿ ಹೇಳೋದ್ ಹೀಗಾಗಿ ಯದಿ ಹೀ ತ್ರೀ ಅವಸ್ಥಾತ್ನ ವಿಲಕ್ಷಣ ತುರಿಯಂ ತುರಿಯ ಅನ್ನುವಂಥದ್ದು ಮೂರು ಅವಸ್ಥೆಗಳಿಗಿಂತ ಬೇರೆ ಆಗಿದೆ ಅನ್ಯತರ ಬೇರೆ ಆಗಿದೆ ಅಂತ ಆಗಿದ್ದಾದರೆ ತತ್ ಪ್ರತಿಪತ್ತಿ ದ್ವಾರ ಅಭಾವಾತ ಅದನ್ನ ತಿಳಿದುಕೊಳ್ಳುವ ದ್ವಾರವೇ ಇಲ್ಲ ಅದನ್ನ ತಿಳಿದುಕೊಳ್ಳಲಿಕ್ಕೆ ಮಾರ್ಗವೇ ಇಲ್ಲ ಮಾರ್ಗವೇ ಇಲ್ಲ ಅಂತ ಏನಾಗ್ತದೆ ಶಾಸ್ತ್ರ ಉಪದೇಶ ಅನರ್ಥ ಗುರು ಶಿಷ್ಯ ಸಂಪ್ರದಾಯ ಪರಂಪರ ಎಲ್ಲ ಅಭಾವ ಆಗಿರ್ತದೆ ಆವಾಗ ಶಾಸ್ತ್ರಕ್ಕೇನೆ ಆಘಾತ ಆಗ್ತದೆ ಆದ್ದರಿಂದ ಏನು ಶೂನ್ಯತ ಆಪತ್ತಿರುವ ಶೂನ್ಯತ ಅನ್ನುವಂಥದ್ದು ಅಲ್ಲಿ ಹೊಂದಿ ಬರ್ತದೆ 39ನೇ ಭಾಷ್ಯ ರಜ್ಜುರಿವ ರಜ್ಜುರಿವ ಸರ್ಪಾದಿಭಿ ಸರ್ಪಾದಿಭಿ ವಿಕಲ್ಪ್ಯಮಾನ ವಿಕಲ್ಪ್ಯಮಾನ ಸ್ಥಾನತ್ರಯೇಪಿ ಸ್ಥಾನತ್ರಯೇಪಿ ಆತ್ಮ ಆತ್ಮ ಏಕೈವ ಏಕೈವ ಅಂತಃಪ್ರಜ್ಞಾದಿತ್ವೇನ ಅಂತಃಪ್ರಜ್ಞಾದಿತ್ವೇನ ವಿಕಲ್ಪತೆ ವಿಕಲ್ಪತೆ ಯದಾ ತದಾ ಯದಾ ತದಾ ಅಂತಃಪ್ರಜ್ಞಾದಿ ಅಂತಃಪ್ರಜ್ಞಾದಿ ಅಂತಃಪ್ರಜ್ಞಾ ವಿಜ್ಞಾನ ಪ್ರಮಾಣ ಸಮಕಾಲಮೇವ ಆತ್ಮನೇ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಪರಿಸಮಾಪ್ತಂ ತುರಿಯ ಅಧಿಗಮೇ ಪ್ರಮಾಣಾಂತರಂ ಸಾಧನಾಂತರಂ ವಾ ಮೃಗ್ಯಂ ಮೃಹೋದರ ನ ಮೃಗ್ಯಂ ರಜ್ಜು ಸರ್ಪ ವಿವೇಕ ಸಮಕಾಲೇ ಇವ ರಜ್ವಾ ಸರ್ಪ ನಿವೃತ್ತಿ ಪದೇ ಸತಿ ರಜ್ಜು ಅಧಿಗಮಸ್ಯ ಪ್ರತಿಪತ್ತಿ ವಾಕ್ಯ ಪ್ರತಿಷೇಧ ವಾಕ್ಯ ಅಂತ ಎರಡು ಓಂ ನಮಃ ಶಿವಾಯ.